ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಹೀನಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಗಳಲ್ಲೂ ಕೂಡ ಈ ಮೆಣಸಿನಕಾಯಿಯ ಬೆಳೆಯನ್ನು ಹೆಚ್ಚಾಗಿ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಬೇಸಿಗೆಯ ಸಂದರ್ಭದಲ್ಲಿ ಅಂತ ಅಂದರೆ ಭತ್ತವನ್ನು ಮುಂಗಾರು ಹಂಗಾಮಿನಲ್ಲಿ ಬೆಳೆದುಕೊಂಡ ನಂತರ ಆನಂತರ ಎರಡನೇ ಬೆಳೆಯಾಗಿ ಈ ಮೆಣಸಿನಕಾಯಿ ಬೆಳೆಯನ್ನು ಮಾಡಲಾಗುತ್ತೆ. ಬಹುತೇಕ ಹಸಿಮೆಣಸಿನಕಾಯಿಯ ಬೆಳೆಯನ್ನು ಈ ಭಾಗದಲ್ಲಿ ಮಾಡಲಾಗುತ್ತೆ. ಈ ಹಸಿಮೆಣಸಿನಕಾಯಿ ಬೆಳೆಯಿಂದ ಅನೇಕ ಕೃಷಿಕರು ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಈಗಲೂ ಕೂಡ ಹೆಚ್ಚು ಜನ ಈ ಒಂದು ಮೆಣಸಿನಕಾಯಿಯ ಬೆಳೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಕೆಲವೊಂದಷ್ಟು ಭಾಗಗಳಲ್ಲಿ ಈ ಮೆಣಸಿನಕಾಯಿಯ ಬೆಳೆಯನ್ನು ಕೈಬಿಡಲಾಗಿದೆ. ಆದರೂ ಕೂಡ ಮಲೆನಾಡು ಭಾಗದಲ್ಲಿ ಏನು ಸಕಲೇಶ್ಪುರ, ಚಿಕ್ಕಮಗಳೂರು, ಮೂಡಿಗೆರೆ, ಮತ್ತು ಆಲೂರು, ಬೇಲೂರು ಮತ್ತು ಅರಕಲಗೂಡು ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಬೀಳತಕ್ಕಂತಹ ಪ್ರದೇಶದಲ್ಲಿ ಬೇರೆ ತರಕಾರಿಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನು ಮಾಡಲಾಗುತ್ತೆ. ಮೆಣಸಿನ ಮಾರುಕಟ್ಟೆಗೂ ಕೂಡ ಹಾಸನದ ಕೆಲವೊಂದು ಊರುಗಳು ಮತ್ತು ಭಾಗಗಳು ಹೆಚ್ಚು ಜನಪ್ರಿಯವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಇವತ್ತು ಮೆಣಸಿನಕಾಯಿಯ ಒಂದು ಮಹತ್ವ ಏನು, ಅದರ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳು ಏನೆಲ್ಲ ಇದ್ದಾವೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಎಂಎಸ್ ಹೀನಾ ಅವರು. ಹೀನಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಮೆಣಸಿನಕಾಯಿ ಬೆಳೆ ಈ ಭಾಗದ ಒಂದು ಪ್ರಮುಖವಾದಂತಹ ಬೆಳೆ. ಮೆಣಸಿನಕಾಯಿ ಇಲ್ಲದೆ ನಮ್ಮ ಪ್ರತಿ ದಿವಸದ ಜೀವನ ಮುಂದಕ್ಕೆ ಹೋಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಮೆಣಸಿನಕಾಯಿಯ ಒಂದು ಪರಿಚಯವನ್ನ ಮಾಡಿಕೊಡಿ. ಮೆಣಸಿನಕಾಯಿ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಅದಿಲ್ಲದೆ ನಮ್ಮಲ್ಲಿ ಅಡುಗೆನೇ ಆಗೋದಿಲ್ಲ, ಹೌದಲ್ಲ? ಮೆಣಸಿನಕಾಯಿಯನ್ನು ನಾವು ಕೆಂಪು ಮೆಣಸಿನಕಾಯಿಯಾಗೂ ಬಳಸ್ತೀವಿ, ಹಸಿ ಮೆಣಸಿನಕಾಯಿಯಾಗೂ ಬಳಸ್ತೀವಿ, ಮತ್ತೆ ಪ್ರೊಸೆಸಿಂಗ್ ಅಲ್ಲಿ ಕೂಡ ಬಳಸ್ತೀವಿ. ಪ್ರತಿಯೊಂದು ಅಡುಗೆ ಏನು ಮಾಡ್ತೀವಿ ಪದಾರ್ಥಗಳಲ್ಲಿ ನಮಗೆ ಮೆಣಸಿನಕಾಯಿ ಬೇಕೇ ಬೇಕು. ಏನು ಈರುಳ್ಳಿ ಟೊಮೆಟೊ ಹೇಗೆ ಬಳಸ್ತೀವಿ ಅದೇ ರೀತಿ ಮೆಣಸಿನಕಾಯಿ. ಮೆಣಸಿನಕಾಯಿನ ರೈತರು ಬಹಳಷ್ಟು ಬೆಳೀತಾ ಇದ್ದಾರೆ, ಆದರೆ ಸರಿಯಾದ ವೈಜ್ಞಾನಿಕ ಕ್ರಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಅತಿ ಹೆಚ್ಚು ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವಂತದ್ದಾಗಿರಬಹುದು, ಸರಿಯಾದ ತಳಿಗಳನ್ನ ಆಯ್ಕೆ ಮಾಡದೇ ಇರುವಂತದ್ದು, ಇದೆಲ್ಲ ಸಮಸ್ಯೆಗಳಿಂದ ರೈತರಿಗೆ ಉತ್ತಮ ಇಳುವರಿ ಕೂಡ ಬರ್ತಾ ಇಲ್ಲ. ಬಟ್ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಖರ್ಚು ಕಡಿಮೆ ಮಾಡಿ ಇಳುವರಿನ ಜಾಸ್ತಿ ಪಡೆಯುವಂತ ವಿಧಾನಗಳನ್ನ ಇವತ್ತನ್ನ ಹೇಳಕ್ ಇಷ್ಟಪಡ್ತೀವಿ. ಮುಖ್ಯವಾಗಿ ಮೆಣಸಿನಕಾಯಿನ ನಾವು ತರಕಾರಿ ಬೆಳೆಯಾಗಿ ಹಾಗೂ ಸಾಂಬಾರ ಬೆಳೆಯಾಗಿ ಅಂತ ಅಥವಾ ಸ್ಪೈಸ್ ಕ್ರಾಪ್ ಅಂತ ಕೂಡ ಬೆಳಿತೀವಿ. ನಮ್ಮ ದೇಶದ ಬೆಳೆ ಅಲ್ಲ ಇದು, ಇದನ್ನ ಪೋರ್ಚುಗೀಸರು 1584 ಮೆಕ್ಸಿಕೋಯಿಂದ ತಂದು ಭಾರತಕ್ಕೆ ಪರಿಚಯ ಮಾಡಿಸಿದ್ರು. ಇದು ನಮ್ಮ ದೇಶದ ಬೆಳೆ ಆಗದೆ ಇದ್ರು ಕೂಡ ಭಾರತದಲ್ಲಿ ಇದನ್ನ ಮುಖ್ಯವಾಗಿ ಇದರ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ನಾವು ಇವತ್ತಿನ ದಿನದಲ್ಲಿ. ಹಾಗೂ ಇದನ್ನ ನೋಡೋದಾದ್ರೆ ಭಾರತದಲ್ಲಿ ಪ್ರಮುಖವಾಗಿ ಆಂಧ್ರಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಕರ್ನಾಟಕ, ವೆಸ್ಟ್ ಬೆಂಗಾಲ್, ಒರಿಸ್ಸಾದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಾಗೆ ಕರ್ನಾಟಕಕ್ಕೆ ಬಂದ್ರೆ ಇದನ್ನ 1.4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಿದ್ದು 2.8 ಲಕ್ಷ ಟನ್ ಅಷ್ಟು ಉತ್ಪಾದನೆ ಇದೆ. ನಮ್ಮ ಕರ್ನಾಟಕ ಭಾರತದಲ್ಲಿ 4ನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ. ಸೊ ಇಲ್ಲಿ ಬಹಳ ಸ್ಕೋಪ್ ಇದೆ, ನಾವು ಮೆಣಸಿನಕಾಯಿ ಬೆಳೆಯೋಕೆ ಹೆಚ್ಚಿನ ಅವಕಾಶಗಳಿದೆ ರೈತರಿಗೆ. ಸೊ ಈ ಬೆಳೆನ ಕೂಡ ನಾವು ಒಂದು ಲಾಭದಾಯಕ ಬೆಳೆಯಾಗಿ ಮಾಡ್ಕೋಬಹುದು. ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ರೈತರು ಒಂದು 10-20 ಎಕರೆ ಬೆಳೆದು ಕೋಟ್ಯಾನುಗಟ್ಟಲೆ ಆದಾಯನ ಗಳಿಸಿದ್ದಾರೆ. ಸೊ ನಾವು ಕೂಡ ಅದನ್ನ ನಾವಿಲ್ಲಿ ಫಾಲೋ ಮಾಡ್ಕೊಂಡ್ರೆ ನಮ್ಮ ಮಲೆನಾಡಿನಲ್ಲೂ ಕೂಡ ಈ ಬೆಳೆ ಲಾಭದಾಯಕ ಬೆಳೆಯಾಗಿ ಪರಿಗಣನೆ ಮಾಡಬಹುದು. ಹಾಗೆ ಕರ್ನಾಟಕದಲ್ಲಿ ಬಂದ್ರೆ ಮುಖ್ಯವಾಗಿ ನಿಮ್ಗೆ ಗೊತ್ತೇ ಇರೋ ಹಂಗೆ ಹಾವೇರಿ ಇರ್ಬಹುದು, ಬಳ್ಳಾರಿ, ಧಾರವಾಡ, ಹುಬ್ಳಿ, ಈ ಭಾಗದಲ್ಲಿ ಕೆಂಪು ಮೆಣಸಿನಕಾಯಿ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಕೆಂಪು ಮೆಣಸಿನಕಾಯಿ ಬೆಳೀತಾರೆ, ಗೊತ್ತು ನಿಮ್ಗೆ, ಬ್ಯಾಡಗಿ ಡಬ್ಬಿ, ಬ್ಯಾಡಗಿ ಕಡ್ಡಿ, ಇದು ಹಾವೇರಿ ಭಾಗದ್ದು ಅಂತ ಹೇಳಿ. ಹಾಗೆ ರಾಯಚೂರು, ಗುಲ್ಬರ್ಗ, ಉತ್ತರ ಕರ್ನಾಟಕ, ಬಿಜಾಪುರ ಆಗಿರ್ಬಹುದು, ಬಾಗಲಕೋಟೆ, ಶಿವಮೊಗ್ಗ, ಚಿತ್ರದುರ್ಗ, ಈ ಭಾಗದಲ್ಲಿ ನಾವು, ಮತ್ತೆ ಚಿಕ್ಕಮಗಳೂರು ಹಾಗೂ ನಮ್ಮ ಹಾಸನ ಭಾಗದಲ್ಲಿ ನಾವು ಹಸಿ ಮೆಣಸಿನಕಾಯಿಗೆ ಹೆಚ್ಚು ಒತ್ತು ಕೊಡ್ತೀವಿ, ಈ ಬೆಳೆನ ಬೆಳಿತೀವಿ. ಅನೇಕ ಹೈಬ್ರಿಡ್ ತಳಿಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ, ಅದನ್ನ ನಾನು ನಿಮ್ ಮುಂದೆ ಹೇಳ್ತೀನಿ ಯಾವ ತಳಿಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕಂತ ಹೇಳಿ. ಸೊ ತಳಿಗಳ ಆಯ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಮಾರುಕಟ್ಟೆಗೆ ಯಾವ ಡಿಮ್ಯಾಂಡ್ ಇದೆ, ಕೆಂಪು ಮೆಣಸಿನಕಾಯಿಗಿದೆಯಾ ಅಥವಾ ಹಸಿ ಮೆಣಸಿನಕಾಯಿಗಿದೆಯಾ ಅಂತ ನೋಡ್ಕೋಬೇಕು. ನಮ್ಮ ವಾತಾವರಣ ಆ ಬೆಳೆಗೆ ಸೂಕ್ತವಾಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ನಮ್ಮ ಮಣ್ಣಿನ ಗುಣಲಕ್ಷಣ ಅದಕ್ಕೆ ಸೂಕ್ತವಾಗಿದೆ ಇದೆಯಾ ಇಲ್ಲ ನೋಡ್ಕೋಬೇಕು. ಹಾಗೂ ಡಿಮ್ಯಾಂಡ್ ಹೇಗಿದೆ, ಹೆಚ್ಚು ಖಾರ ಇರೋ ಮೆಣಸಿನಕಾಯಿಗಿದೆಯಾ ಅಥವಾ ಸಪ್ಪೆ ಇರುವಂತ ಮೆಣಸಿನಕಾಯಿಗಿದೆಯಾ, ಇದನ್ನ ನಾವು ಮುಂಚೆನೆ ಮಾರ್ಕೆಟ್ನ ಸ್ಟಡಿ ಮಾಡಿಕೊಂಡು ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಖಂಡಿತವಾಗ್ಲೂ ನಷ್ಟ ಆಗೋದಿಲ್ಲ. ನಾವು ಬೆಳೆದಿರುವಂತ ಬೆಳೆ ಒಳ್ಳೆ ಬೆಳೆಗೆ ನಿಮ್ಗೆ ಮಾರಾಟ ಆಗುತ್ತೆ. ತವಾಗ್ಲೇ ಹೇಳಿದ್ರಿ, ವಾತಾವರಣವನ್ನ ನೋಡಿ ಆಯ್ಕೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ. ಈ ಮೆಣಸಿನಕಾಯಿ ಬೆಳೆಯನ್ನ ಮಾಡಲಿಕ್ಕೆ ಸೂಕ್ತವಾದಂತಹ ವಾತಾವರಣ ಮತ್ತೆ ಮಣ್ಣು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಈಗ ಹಸಿಮೆಣಸಿನಕಾಯಿ ಏನಿದೆ ಅಂದ್ರೆ ಅದು ಮೂರು ಸೀಸನ್ ಅಲ್ಲಿ ಬೆಳೆಯುವಂತ ಬೆಳೆ. ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್ ಮತ್ತೆ ಜನವರಿ, ಫೆಬ್ರವರಿ ಅಂದ್ರೆ ಮೂರು ಹಂಗಾಮಿನಲ್ಲಿ ಬೆಳಿಬಹುದು. ಮುಂಗಾರು, ಹಿಂಗಾರು ಅಥವಾ ಬೇಸಿಗೆ ಅಂತ ಏನ್ ಹೇಳ್ತೀವಿ. ಮುಂಗಾರಲ್ಲಿ ಯಾವ್ದನ್ನ ಬೆಳಿತೇವೆ ಅಂತ ಹೇಳಿದ್ರೆ, ನಾವು ಕೆಂಪು ಮೆಣಸಿನಕಾಯಿಗೆ ಬೇಕು ಅನ್ನೋ ತಳಿಗಳನ್ನ ನಾವು ಮುಂಗಾರಲ್ಲಿ ಬೆಳಿತೀವಿ ಅಥವಾ ರೈನ್ಫೆಡ್ ಕ್ರಾಪ್ ಅಂತ ಮಳೆಯಾಶ್ರಿತದಲ್ಲಿ ಬೆಳೆಯೋದು ಅಂತ ಹೇಳ್ಬಹುದು. ಹಾಗೆ ಹಸಿಮೆಣಸಿನಕಾಯಿ ನೀವು ಯಾವುದೇ ಸೀಸನಲ್ಲೂ ಬೆಳಿಬಹುದು. ನೀವು ಹಿಂಗಾರಲ್ಲಾದ್ರೂ ಬೆಳಿಬಹುದು, ಹೆಚ್ಚಾಗಿ ಡಿಮ್ಯಾಂಡ್ ನಮಗೆ ಬೇಸಿಗೆಯಲ್ಲಿ ಇರುತ್ತೆ. ಸೊ ಬೇಸಿಗೆಯಲ್ಲೂ ಕೂಡ ನೀವು ಬೆಳಿಬಹುದು. ಒಂದು 15-35 ಡಿಗ್ರಿ ತನಕ ಟೆಂಪರೇಚರ್ ಇತ್ತಂದ್ರೆ ಈ ಬೆಳೆ ಚೆನ್ನಾಗಿ ಬರುತ್ತೆ. ಬಹಳ ಕಡಿಮೆ ಟೆಂಪರೇಚರ್ ಇತ್ತು ಅಂದ್ರೆ ಸಮಸ್ಯೆ ಆಗುತ್ತೆ. ಟೆಂಪರೇಚರ್ 40 above ಹೋಯ್ತಂದ್ರೆ ಹೂ ಉದುರ ಸಮಸ್ಯೆ ಬರುತ್ತೆ. ಸೊ ನಿಮ್ಗೆ ಇಳುವರಿ ಬರೋದಿಲ್ಲ. ಸೊ ಅದನ್ನ ನೀವು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಆ ಟೆಂಪರೇಚರ್ಗೆ ಸೂಟೇಬಲ್ ಆಗುವಂತ ಹೈಬ್ರಿಡ್ಸ್ ಕೂಡ ಇರ್ತವೆ, ಅದನ್ನ ನೋಡಿ ನೀವು ಆಯ್ಕೆ ಮಾಡ್ಕೋಬಹುದು. ಹಾಗೆ ಮಣ್ಣು ಮತ್ತೆ ನೀರ್ ನಿಲ್ಲುವಂತ ಮಣ್ಣುಗಳನ್ನ ಸ್ವಲ್ಪ ಆಯ್ಕೆ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಸೊರಗು ರೋಗ ಬಹಳ ಬೇಗ ಇದಕ್ಕೆ ಬಂದ್ಬಿಡುತ್ತೆ. ಇದು ತಡ್ಕೊಳ್ಳೋದಿಲ್ಲ, ಒಂದು ದಿನನೂ ನೀರು ನಿಲ್ತು ಅಂದ್ರೆ ಈ ಬೆಳೆ ನಿಲ್ಲೋದಿಲ್ಲ. ಹಾಗಾಗಿ ನೀವು ನೀರು ಚೆನ್ನಾಗಿ ಬಸಿದು ಹೋಗುವಂತ ಗೋಡು ಮಣ್ಣು ಅಥವಾ ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಏನ್ ಹೇಳ್ತೀವಿ, ಆ ಮಣ್ಣು ಹೆಚ್ಚು ಸೂಕ್ತವಾಗಿದೆ ಈ ಬೆಳೆಗೆ. ಅದೇ ರೀತಿ ನಿಮ್ಮ ಮಣ್ಣಿಗೆ ಅನುಗುಣವಾಗಿ ನೀವು ಬೆಳೆನ ಮಾಡಬೇಕಾಗುತ್ತೆ. ಡ್ರೈನೇಜ್ ಫೆಸಿಲಿಟಿನ ಚೆನ್ನಾಗಿ ಕೊಡಬೇಕು. ಹಂಗಿದ್ದಾಗ ನಿಮ್ಗೆ ಯಾವುದೇ ಸಮಸ್ಯೆ ಆಗುದಿಲ್ಲ. ಇಲ್ಲಿ ಬಹಳ ಮಳೆ ಆಗೋದ್ರಿಂದ ನೀರ್ ನಿಲ್ತು ಅಂತ ಹೇಳಿದ್ರೆ ನಿಮ್ಮ ಬೆಳೆ ಕೈ ಬಿಡಬೇಕಾಗುತ್ತೆ. ನೀವು ಮೆಣಸಿನ ಬೆಳೆಯಲ್ಲಿ ಅನೇಕ ತಳಿಗಳನ್ನು ಕೂಡ ಅಭಿವೃದ್ಧಿಯನ್ನ ಮಾಡಲಾಗಿದೆ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ನಮ್ಮಲ್ಲಿ ಈ ಹಸಿಮೆಣಸಿನಕಾಯಿಗಾಗಿ ಹೆಚ್ಚು ಮೆಣಸಿನ ಬೆಳೆಯನ್ನ ಮಾಡ್ತಾರೆ. ಹಾಗೆ ನಮ್ಮ ಸ್ವಲ್ಪ ಈ ಉತ್ತರ ಕರ್ನಾಟಕದ ಕಡೆಗೆ ಹೋದ್ರೆ ಅಲ್ಲಿ ಕೆಂಪು ಮೆಣಸಿನಕಾಯಿಗೆ ಹೆಚ್ಚು ಈ ಒಂದು ಬೆಳೆಯನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಪ್ರಮುಖವಾದಂತಹ ತಳಿಗಳು ಇದ್ದಾವೆ, ಆ ತಳಿಗಳ ವೈಶಿಷ್ಟ್ಯತೆಗಳು ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ನಮ್ಮಲ್ಲಿ ಪ್ರಮುಖವಾಗಿ ಕೆಂಪು ಮೆಣಸಿನಕಾಯಿಗೆ ಅಂತ ಹೇಳಿದ್ರೆ ಬ್ಯಾಡ್ಗಿ ಡಬ್ಬಿ, ಬ್ಯಾಡ್ಗಿ ಕಡ್ಡಿ ಇದು ಹೆಚ್ಚು ಪ್ರಚಲಿತದಲ್ಲಿ ಇರುವಂತಹ ತಳಿಗಳು. ಹಾಗೆ UHS ಬ್ಯಾಂಗ್ಳೂರ್ ಕೂಡ ಒಂದೆರಡು ತಳಿಗಳನ್ನ ಅಭಿವೃದ್ಧಿಪಡಿಸಿದೆ, ಕೃಷ್ಣಪ್ರಭಾ, ರುದ್ರ ಅಂತ ಹೇಳಿ. ಅದು ಕೂಡ ನಿಮ್ಗೆ ಬ್ಯಾಡ್ಗಿ ತಳಿ ತರಾನೇ ಬರ್ತದೆ. ಸೊ ಅದು ಇಳುವರಿ ಕೂಡ ಜಾಸ್ತಿ ಇದೆ. ಇದು 8-10 ಕ್ವಿಂಟಲ್ ಪರ್ ಹೆಕ್ಟರ್ ಬಂದ್ರೆ ಬ್ಯಾಡ್ಗಿ. ಸೊ ಇದರಲ್ಲಿ ಒಂದು 5 ಕ್ವಿಂಟಲ್ ಜಾಸ್ತಿ ಇಳುವರಿನ ನೀವು ಪಡ್ಕೋಬಹುದು. ನಿಮ್ಗೆ UHS ಬಾಗಲಕೋಟೆಯಲ್ಲಿ ಅದರ ಬೀಜಗಳು ಲಭ್ಯವಾಗುತ್ತವೆ. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟ ಬ್ಯಾಂಗ್ಳೂರ್ ಏನಿದೆ ಅಂದ್ರೆ ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಅಲ್ಲಿ ಅನೇಕ ಹೈಬ್ರಿಡ್ಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅಂದ್ರೆ ಸಂಕರ್ಣ ತಳಿಗಳು. ರೈತರು ಏನ್ ಮಾಡ್ತಾರೆ, ಈಗ ಸುಧಾರಿತ ತಳಿಗಿಂತನೂ ಸಂಕರ್ಣ ತಳಿಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಯಾಕಂದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ನಮ್ಮ ಪಬ್ಲಿಕ್ ಸೆಕ್ಟರ್ಲ್ಲೂ ಕೂಡ ಅನೇಕ ತಳಿಗಳಿದೆ, ಆದ್ರೆ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇದೆ. ಮುಖ್ಯವಾಗಿ ನಾವು ಹೇಳೋದಾದ್ರೆ ಅರ್ಕಾಮೇಘನ ಇರ್ಬೋದು. ಅರ್ಕಾಮೇಘನ ಇದೇನಂದ್ರೆ ಎರಡಕ್ಕೂ ಸೂಟೇಬಲ್, ಅಂದ್ರೆ ಹಸಿಮೆಣಸಿನಕಾಯಿಗೂ ಆಗುತ್ತೆ, ನಿಮ್ಗೆ ಒಣಮೆಣಸಿನಕಾಯಿಗೂ ಆಗುತ್ತೆ. ನಿಮ್ಗೆ ರೇಟ್ ಇತ್ತು ಅಂತ ಹೇಳಿದ್ರೆ ನೀವು ಹಸಿಮೆಣಸಿನಕಾಯಿನೇ ತೆಗಿಬಹುದು, ಇಲ್ಲ ಅಂದ್ರೆ ನೀವು ಎಕ್ಸ್ಟೆಂಡ್ ಮಾಡಿ ಒಣಮೆಣಸಿನಕಾಯಿ ಕೂಡ ಮಾಡ್ಕೋಬಹುದು. ಸೊ ಇದು ಎರಡಕ್ಕೂ ಸೂಟೇಬಲ್ ಆಗೋದ್ರಿಂದ ಈ ತಳಿಗೆ ಮತ್ತೆ ಹೆಚ್ಚು ಕಾರಣ ಇರುತ್ತೆ. ಇದು ಒಳ್ಳೆ ಇಳುವರಿ ಕೂಡ ಕೊಡುತ್ತೆ. 8-10 ಟನ್ ಪರ್ ಎಕರೆಗೆ ಇಳುವರಿ ಕೂಡ ಪಡ್ಕೋಬಹುದು ನೀವು. ಹಾಗೆ ಅರ್ಖ ಶ್ವೇತ ಅಂತ ಹೇಳಿ, ಇದು ನಂಜು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಹಸಿಕಾಯಿಗೆ ಹೆಚ್ಚು ಸೂಕ್ತ. ಇದರಲ್ಲೂ ಕೂಡ 8-10 ಟನ್ ಹಸಿಕಾಯಿ ಇಳುವರಿನ ಪಡ್ಕೋಬಹುದು. ನಾವು ತಳಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ರೋಗ ಮತ್ತು ಕೀಟ ನಿರೋಧಕತೆ ಇರೋದನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಗೆ ನಂಬರ್ ಆಫ್ ಸ್ಪ್ರೇಗಳನ್ನ ಕಡಿಮೆ ಮಾಡಬಹುದು, ಖರ್ಚನ್ನ ಕಡಿಮೆ ಮಾಡಬಹುದು. ಸೊ ಸ್ವಲ್ಪ ರೋಗ ನಿರೋಧಕ ಇರುವಂತ ತಳಿಗಳನ್ನ ಆಯ್ಕೆ ಮಾಡೋದು ಒಳ್ಳೆಯದು. ಹಾಗೆ ಅರ್ಕ ಹರಿತ ಅಂತ ಇದೆ, ಇದು ಹೆಚ್ಚು ಖಾರ ಇದೆ. ಇದು ಕೂಡ ನಿಮ್ಗೆ ಎರಡಕ್ಕೂ ಸೂಟಬಲ್ ಇದೆ. ಈ ತಳಿ ಕೂಡ ನಿಮ್ಗೆ IHR ಬ್ಯಾಂಗ್ಳೂರಲ್ಲಿ ಲಭ್ಯವಿದೆ. ಹಾಗೆ ಅರ್ಕ ಖ್ಯಾತಿ, ಇದು ತಿಳಿ ಹಸಿರು ಬಣ್ಣ ಇದೆ. ಸೊ ಲೋಕಲ್ ಮಾರ್ಕೆಟ್ಗೆ ಹೆಚ್ಚು ಸೂಕ್ತವಾಗಿದೆ. ಇದು ಕೆಂಪಕ್ಕೂ ಆಗುತ್ತೆ, ಹಸಿಕಾಯಿಗೂ ಆಗುತ್ತೆ. ಸೊ ಹಸಿಕಾಯಿಗೆ ಹೆಚ್ಚು ಸೂಕ್ತವಾಗಿದೆ. ಇದರಲ್ಲೂ ಕೂಡ ನೀವು 8-10 ಆರಾಮಾಗಿ ಇಳುವರಿನ ತಕೋಬಹುದು. ಹಾಗೆ ಅರ್ಕ ತೇಜಸ್ವಿ, ಅರ್ಕ ತನ್ವಿ ಅಂತ ಇದೆ, ಅರ್ಕ ಸಾನ್ವಿ ಅಂತ ಇದೆ, ಅರ್ಕ ಗಗನ್ ಅಂತಿದೆ, ಹಾಗೂ ಅರ್ಕ ಯಶಸ್ವಿ ಅಂತ ಕೂಡ ಇದೆ. ಇದು ಕೂಡ ಅಷ್ಟೇ, ಅರ್ಕ ಯಶಸ್ವಿ ಏನಿದೆ, ಅರ್ಕ ತನ್ವಿ, ಇವೆರಡೂ ಕೂಡ ನಿಮ್ಗೆ ಹಸಿ ಮತ್ತು ಒಣಕಾಯಿಗೆ ಸೂಕ್ತವಾಗಿದೆ. ಇದ್ರದ್ದು ಕೂಡ ಇಳುವರಿ ಚೆನ್ನಾಗಿದೆ. ನಾವು ಅರ್ಕ ತನ್ವಿ ಹೇಳೋದಾದ್ರೆ ಇದು ಪ್ರೈವೇಟ್ ಇಂದ ಒಂದು ತಳಿ ಇದೆ, ಸೆಮಿನಿಸ್ ಅರುಣಿಮ್ ಅಂತ ಹೇಳಿ, ಅದಕ್ಕೆ ಹೋಲಿಕೆ ಆಗುತ್ತೆ ಇದು. ಅದೇ ತರ ಕಾಣಿಸುತ್ತೆ ನಿಮ್ಗೆ. ಸೊ ಇಳುವರಿ ಅದಕ್ಕಿಂತನೂ ಜಾಸ್ತಿ ಇದೆ, ರೋಗ ಬಾಧೆ ಕೂಡ ಕಡಿಮೆ ಇದೆ. ಸೊ ನೀವು ಇದನ್ನ ಆಯ್ಕೆ ಮಾಡ್ಕೋಬಹುದು. ಪ್ರೈವೇಟ್ ಇಂದ ಬೀಜದ ರೇಟ್ ಕೂಡ ಜಾಸ್ತಿ, ಇದು ನಮ್ಮ ಪಬ್ಲಿಕ್ ಸೆಕ್ಟರ್ ಇಂದ ರೇಟ್ ಕಡಿಮೆ ಇರುತ್ತೆ. ಸೊ ಈ ತರ ನೀವು ಯೋಚನೆ ಮಾಡಿ ಆಯ್ಕೆ ಮಾಡ್ಕೋಬಹುದು. ಹಾಗಾಗಿ ಅನೇಕ ಆಪ್ಷನ್ ಗಳಿದೆ ನಮ್ಮಲ್ಲೂ ಕೂಡ. ಸೊ ನೀವು IHR ಬ್ಯಾಂಗ್ಳೂರ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ IHR ಸೀಡ್ ಪೋರ್ಟಲ್ ಅಂತ ನಿಮ್ಗೆ ಈ 9 ತಳಿಗಳು ಲಭ್ಯವಿದೆ. ನಿಮ್ಗೆ ಬೇಕಾಗಿರುವಂತ ತಳಿನ ನೀವು ಆಯ್ಕೆ ಮಾಡ್ಕೋಬಹುದು. ಇವೆಲ್ಲಾ ತಳಿಗಳು ಕೂಡ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಇನ್ನು ಯಾವುದೇ ತಳಿಯನ್ನು ನಾವು ಆಯ್ಕೆ ಮಾಡಿಕೊಂಡ ನಂತರ ಅದರ ನಾಟಿ ಮಾಡತಕ್ಕಂತಹ ಕ್ರಮ ಬಹಳ ಮುಖ್ಯವಾಗಿರುತ್ತೆ. ನಾಟಿ ಮಾಡತಕ್ಕಂತಹ ಕ್ರಮ ಹೇಗೆ, ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನ ನೀಡಿ ನಾಟಿಯನ್ನ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ? ಈ ಬೆಳೆ ಏನಂತ ಹೇಳಿದ್ರೆ ನೀವು ಅಗಿ ಮಾಡ್ಕೊಂಡು ಹಚ್ಚಬೇಕಾಗುತ್ತೆ. ಸೊ ನೀವು ಅಗಿನ ನರ್ಸರಿಯಿಂದ ಡೈರೆಕ್ಟ್ ಆಗಿ ತರಬಹುದು. ರೈತರು ಏನ್ ಮಾಡ್ತಾರೆ, ಪ್ರೈವೇಟ್ ತಳಿಗಳು ಸಿಗ್ತವೆ, ಅದು ನರ್ಸರಿಲಿ ರೆಡಿ ಇರುತ್ತೆ, ತಗೊಬಂದು ಹಾಕ್ತಾರೆ. ಮಾಡುವಷ್ಟು ನಮಗೆ ಪೇಷನ್ಸ್ ಇರೋದಿಲ್ಲ. ನಾವು ಅಗಿ ತಂದು ಹಚ್ಚೋದ್ರಿಂದ ಒಂದ್ ಅಂಡ್ ಹಾಫ್ ಮಂತ್ ಉಳಿಯುತ್ತೆ ನಮಗೆ. ಅದನ್ನ ನೀವೇ ತಯಾರು ಮಾಡ್ಕೋಬಹುದು. ಈ ಬೀಜಗಳನ್ನ ನೀವು ತಗೊಬಂದು ನರ್ಸರಿಗಾದ್ರೂ ಕೊಡಿ, ಅಥವಾ ನೀವೇ ನಿಮ್ಮ ಹೊಲದಲ್ಲಿ ನೀವು ಮಡಿಗಳನ್ನ ಮಾಡ್ಕೊಂಡು. ಮಡಿ ಹೇಗಂತ ಹೇಳಿದ್ರೆ, ಒಂದ್ 25 ಫೂಟ್ ಉದ್ದ, 4 ಫೂಟ್ ಅಗಲ, ಹಾಗೂ ಒಂದ್ 10 ಸೆಂಟಿಮೀಟರ್ ಎತ್ತರ ಇರುವಂತ ಮಡಿಗಳನ್ನ ಮಾಡ್ಕೊಂಡು, ನೀವು ಒಂದ್ ಎಕರೆಗೆ ನಿಮ್ಗೆ ಕಮ್ಮಿ ಅಂದ್ರೆ 11,000 to 12,000 ಅಗಿಗಳು ಕೂರ್ತವೆ. ಅಂತರ ಎಷ್ಟು ಅಂತ ಹೇಳಿದ್ರೆ 2.5 ಫೂಟ್ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1.5 ಫೂಟ್. ಈ ಅಂತರದಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ 12,000 ತನಕ ಅಗ್ಗಿಗಳು ಬೇಕಾಗುತ್ತೆ. ಅದನ್ನ ನೀವು ಮಡಿ ಮಾಡಿ ನೀವೇ ಮಾಡ್ಕೋಬಹುದು. ಅದನ್ನ ನಾನು ಇವಾಗ ಏನ್ ಸೈಜ್ ಹೇಳಿದೆ, ಆ ಸೈಜ್ ಅಲ್ಲಿ ನೀವು ಮಡಿ ಮಾಡ್ಕೊಂಡು 8 ಸೆಂಟಿಮೀಟರ್ ಅಂತರದಲ್ಲಿ ನೀವು ಬೀಜಗಳನ್ನ ಬಿತ್ತನೆ ಮಾಡಬಹುದು. ಬೀಜ ಬಿತ್ತೋಕಿನ ಮುಂಚೆ ನಾವೇನ್ ಮಾಡ್ಬೇಕು, ಬೀಜೋಪಚಾರ ಬಹಳ ಮುಖ್ಯ. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಎಲೆ ಮುರುಟು ರೋಗ ಸಮಸ್ಯೆ ಬಹಳ ಜಾಸ್ತಿ ಬರುತ್ತೆ. ಸೊ ಇದನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ನಾವು ಕ್ರಮಗಳನ್ನ ಕೈಗೊಳ್ಕೋಬೇಕು. ಅಂದ್ರೆ ಪ್ರಿಕಾಷನರಿ ಮೆಜರ್ಸ್ ಅಂತ ನಾವು ಹೇಳ್ತೀವಿ. ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ನಾವು ಮುಂದೆ ಬರುವಂತ ಖರ್ಚುಗಳತ್ತ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೋಬಹುದು. ಸೊ ಬೀಜೋಪಚಾರ ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಗೆ 1 ಕೆಜಿ ಬೀಜಕ್ಕೆ ಇಮಿಡಾಕ್ಲೋಪ್ರೈಡ್ ಅಂತ ಕೆಮಿಕಲ್ ಇದೆ, ಅದನ್ನ 10 ಗ್ರಾಮ್ ಬೇಕಾಗುತ್ತೆ 1 ಕೆಜಿಗೆ. ಹಾಗೆ ವೆವಿಸ್ಟಿನ್ 2 ಗ್ರಾಮ್ ಪರ್ ಕೆಜಿ ಸೀಡ್ಸ್, ಇದನ್ನ ನೀವು ಬೀಜೋಪಚಾರ ಮಾಡಲಿಕ್ಕೆ ಬಳಕೆ ಮಾಡಬಹುದು. ಮತ್ತೆ ನೀವು ಮಡಿ ಮಾಡ್ಕೊಂಡು ಮಾಡ್ತಿದ್ದೀರಂದ್ರೆ ಆ ಮಡಿಗಳನ್ನ ಕೂಡ ಕೆಮಿಕಲ್ ನಿಂದ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ. ಕ್ಯಾಪ್ಟನ್ 3 ಗ್ರಾಮ್ ಪ್ಲಸ್ 0.5 ml ಕಾರ್ನ್ಫಿಡರ್ ಪರ್ ಲೀಟರ್ 1 ಲೀಟರ್ ನೀರಲ್ಲಿ ಹಾಕಿ ಡ್ರೆಂಚಿಂಗ್ ಮಾಡಬೇಕು. ಬೆಡ್ನ ತೊಯ್ಬೇಕು, ತದನಂತರ ನೀವು ಬೀಜನ ಬಿತ್ತನೆ ಮಾಡಬೇಕು. ಬೀಜೋಪಚಾರ ಮಾಡಿ, ಈವನ್ ನಾವು ಕೆಮಿಕಲ್ ಮಾಡೋದಿಲ್ಲ, ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಆಪ್ಷನ್ ಇದೆ. ನಾವು ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ಪೀಡೆನಾಶಕಗಳು ಅಂತ ಏನ್ ಹೇಳ್ತೀವಿ, ಟ್ರೈಕೋಡರ್ಮ್ ಆಗಿರ್ಬೋದು, ಸಿಡೋಮೋನಸ್ ಆಗಿರ್ಬೋದು, ಇದನ್ನ ಕೂಡ ನಾವು ಬೀಜೋಪಚಾರಕ್ಕೆ ಬಳಕೆ ಮಾಡಬಹುದು. 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಕೂಡ ನಾವು ಬಿತ್ತನೆನ ಮಾಡಬಹುದು. ಬಿತ್ತನೆ ಮಾಡಿ 1-8 ದಿನಗಳ ನಂತರ ನೀವು ರಿಡೋಮಿಲ್ ಗೋಲ್ಡ್ ಅಂತ ಔಷಧಿ ಸಿಗುತ್ತೆ, ಅದು 2 ಗ್ರಾಮ್ ಮೆಟಲಾಕ್ಸಿ ಪ್ಲಸ್ ಮ್ಯಾನ್ಕೋಸಿಬ್ ಅಂತ ಹೇಳಿ ಅದು ಕಂಟೆಂಟ್, ಅದನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಡ್ರೆಂಚಿಂಗ್ ಮಾಡಬೇಕು. ಆಮೇಲೆ 15 ದಿನ ಆದ್ಮೇಲೆ ಕೂಡ ಒಂದ್ಸಲ ಡ್ರೆಂಚಿಂಗ್ ಮಾಡಬೇಕು. ಇದು ಏನ್ ಮಾಡುತ್ತಂದ್ರೆ, ಫಂಗಸ್ ಇಂದ ಬರುವಂತ ರೋಗಗಳು ಅಥವಾ ನಿಮ್ಗೆ ಸೊರಗು ರೋಗ ಬರುವಂತದನ್ನ ಕಂಟ್ರೋಲ್ ಮಾಡುತ್ತೆ. ಮಡಿಯಲ್ಲೇ ಉತ್ತಮ ಗುಣಮಟ್ಟದ ಅಗಿಗಳನ್ನ ನಾವು ತಯಾರಿ ಮಾಡ್ಕೋಬಹುದು. 35-40 ದಿನಗಳಲ್ಲಿ ನಿಮ್ಗೆ ಅಗಿಗಳು ರೆಡಿ ಆಗ್ತವೆ. ಅಂದ್ರೆ 6 ವಾರಗಳ ನಂತರ ನೀವು ನಾಟಿಗೆ ಅದು ಸಿದ್ಧವಾಗುತ್ತೆ. ನಾಟಿ ಮಾಡೋಕೆ ಅಂತ 10 ಡೇಸ್ ಮುಂಚೆ ನೀರನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು. ಅಂದ್ರೆ ಅದು ಸ್ಟ್ರಾಂಗ್ ಆಗ್ಬೇಕಲ್ಲ, ಹಾರ್ಡಿನೆಸ್ ಬರ್ಬೇಕಂತ ಹೇಳ್ಬಿಟ್ಟು, ಸದೃಢವಾಗ್ಬೇಕಂತ ಹೇಳಿದ್ರೆ ಫೀಲ್ಡ್ ಅಲ್ಲಿ ಹೋಗಿ ವಿತ್ ಸ್ಟ್ಯಾಂಡ್ ಆಗ್ಬೇಕಂದ್ರೆ 10 ಡೇಸ್ ಮುಂಚೆ ನಾವು ನೀರನ್ನ ಕಡಿಮೆ ಮಾಡ್ಬೇಕು. ಮತ್ತೆ ನೀವು ಒಂದು 5-6 ದಿನಗಳ ಮುಂಚೆ ತುದಿನ ಚಿವುಟ್ಬೇಕು. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಥ್ರಿಪ್ಸ್ ಅಟ್ಯಾಕ್ ಅನ್ನ ಕಮ್ಮಿ ಮಾಡುತ್ತೆ. ಹೊಸ ಎಲೆಗಳಿಗೆ ಥ್ರಿಪ್ಸ್ ಅಟ್ಯಾಕ್ ಜಾಸ್ತಿ ಇರುತ್ತೆ. ಫೀಲ್ಡ್ ಅಲ್ಲಿ ಅದನ್ನ ಕಡಿಮೆ ಮಾಡಬಹುದು. ನಾವು ಚಿಗನ್ನ ಕಮ್ಮಿ ಮಾಡಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಕೂಡ. ಮತ್ತೆ ಸ್ಟಾರ್ಟಿಂಗ್ ಒಂದು 10-15 ಡೇಸ್ ಥ್ರಿಪ್ಸ್ ಇನ್ಸಿಡೆನ್ಸ್ ನ ಅಥವಾ ಸಕಿಂಗ್ ಪಿಸ್ ಡ್ಯಾಮೇಜ್ ಅನ್ನ ನಾವು ಕಡಿಮೆ ಮಾಡಬಹುದು. ಈ ತುದಿಗಳನ್ನ ಚೂಟೋದ್ರಿಂದ ಬೆಳವಣಿಗೆ ಕುಂಠಿತ ಆಗಲ್ವಾ? ಏನು ಆಗೋದಿಲ್ಲ, ಬೆಳವಣಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಅಂದ್ರೆ ಹೊಡ್ಕೊಳ್ಳುತ್ತೆ, ಹೊಡ್ಕೊಂಡು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಇದನ್ನ ರೈತರು ಫಾಲೋ ಮಾಡ್ತಾರೆ. ಅದ ಆದ್ಮೇಲೆ ನೀವು, ನಾನು ಅಂತರ ಮುಂಚೆನೆ ಹೇಳಿದ್ದೀನಿ, 2.5 ಫೂಟ್ ಸಾಲಿಂದ ಸಾಲಿಗೆ, 1.5 ಫೂಟ್ ಗಿಡದಿಂದ ಗಿಡಕ್ಕೆ ಕೊಡಬೇಕು. ಅಥವಾ ನೀವು ಬೆಡ್ ಸಿಸ್ಟಮ್ ಮಾಡ್ತೀರಾ ಅಂತ ಹೇಳಿದ್ರೆ 3 ಫೂಟ್ ಅಗಲದ ಬೆಡ್ ಮಾಡ್ಕೊಳ್ಳಿ. ಆ 3 ಫೂಟ್ ಅಲ್ಲಿ 60 ಸೆಂಟಿ ಅಂದ್ರೆ 2 ಫೂಟ್ಗೆ 2 ಸಾಲ್ ಮಾಡ್ಕೊಳ್ಳಿ. ಪೇರೆಟ್ ರೋ ಸಿಸ್ಟಮ್ ಅಂತ ಹೇಳ್ತೀವಿ. ಅಲ್ಲಿ 1.5 ಫೂಟ್ಗೆ ನೀವು ಅಗಿನ ಹಚ್ಚಬಹುದು. ಇಲ್ಲಿ ಡ್ರಿಪ್ ಸಿಸ್ಟಮ್ ಫಾಲೋ ಮಾಡ್ಕೋತೀವಿ. ಫರ್ಟಿಗೇಷನ್ ಕೂಡ ಮಾಡಬಹುದು. ನೀವು ಸ್ಟಾರ್ಟಿಂಗ್ ಅಲ್ಲೇ ನೀವು ತಳಗೊಬ್ಬರ ಎಲ್ಲ ಹಾಕಿ ಬೆಡ್ ರೆಡಿ ಮಾಡ್ಕೊಂಡು ಮಲ್ಚಿಂಗ್ ಶೀಟ್ ಎಲ್ಲ ಹಾಕಿ ಹಚ್ಚಿ 21 ದಿನದಿಂದ ನೀವು ಫರ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕು. 94 ನೀವು ಸ್ಟಾರ್ಟ್ ಮಾಡಬಹುದು. 94 ಪೊಟ್ಯಾಷಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್ ಇದನ್ನ ನೀವು ಹಾಕೊಂಡು ಫರ್ಟಿಗೇಷನ್ ಮಾಡಬಹುದು. ಮತ್ತೆ ಪ್ಲಾಂಟಿಂಗ್ ಮಾಡೋದು, ನಿಮ್ದು ಅಗಿ ರೆಡಿ ಆಗಿದೆ ಅಂತ ಹೇಳಿದ್ರೆ 6 ವೀಕಿಂದ ಸಸಿಗಳನ್ನ ತರ್ತೀರಾ. ನರ್ಸರಿಯಿಂದ ತರ್ತೀರಾ ಅಂದ್ರೂ ನೀವು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡೇ ತರಬೇಕು. ಎಲೆ ಮುರುಟಾಗಿರುವಂತದ್ದು ಅಂದ್ರೆ ಯೂನಿಫಾರ್ಮ್ ಗ್ರೋತ್ ಇರೋದಿಲ್ಲ, ಕೆಲವೊಂದು ಹೈಟ್ ಇರುತ್ತೆ, ಕೆಲವೊಂದು ಗುಡ್ಡೆ ಇರುತ್ತೆ, ಅಂತ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಡಿ. ಚೆನ್ನಾಗಿ ಏಕ ಅಂದ್ರೆ ಯೂನಿಫಾರ್ಮ್ ಆಗಿರುವಂತದ್ದು, ಎಲೆ ಮುರುಟು ಇಲ್ಲದೆ ಇರುವಂತದ ಅಗಿಗಳನ್ನ ತಗೊಬಂದು ನೀವು ನಾಟಿಗೆ ಬಳಕೆ ಮಾಡಬೇಕು. ನಾಟಿ ಮಾಡೋಕಿನ ಮುಂಚೆನೂ ಕೂಡ ನೀವು ಅಗಿಗಳನ್ನ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದು ಕೂಡ ಮುಂಜಾಗ್ರತಾ ಕ್ರಮ. ಇಲ್ಲೂ ಕೂಡ ನೀವು ಇಮಿಡಾಕ್ಲೋಪ್ರೇಟ್ 0.5 ml/L ಹಾಕಿ ಬಕೆಟ್ ಅಲ್ಲಿ ನೀವು ಇದನ್ನ ಗಿಡಗಳನ್ನ ಹಾಕಿ ಅದ್ದಬೇಕು ಒಂದು 1/2 hour ಇಟ್ಟು. ತದನಂತರ ಬೇಕಾದ್ರೆ ನೀವು ಟ್ರೈಕೋಡರ್ಮ ಮತ್ತೆ ಅಜೋಸ್ಪಿರಿಲಮ್ ಅಂತ ಬರುತ್ತೆ ಜೈವಿಕ ಗೊಬ್ಬರ, ಇದನ್ನ ಹಾಕೋದ್ರಿಂದ 25% ನಾವು ನೈಟ್ರೋಜನ್ ಬಳಕೆನ ಕಡಿಮೆ ಮಾಡಬಹುದು. ಅಂದ್ರೆ ಯೂರಿಯಾ ಗೊಬ್ಬರನ ನಾವು 25% ಕಡಿಮೆ ಮಾಡಬಹುದು. ಸೊ ಇದರಲ್ಲಿ ಒಂದು 100 ಕೆಜಿ ಎಕರೆಗೆ ಯೂರಿಯಾ ಹಾಕಬೇಕು, 60 ಕೆಜಿ DAP ಹಾಕಬೇಕು, ಒಂದು 60 ಕೆಜಿಯಷ್ಟು MOP ಹಾಕಬೇಕಾಗುತ್ತೆ. ಸೊ ನೀವು ಅಜೋಸ್ಪಿರಿಲಮ್ ಟ್ರೀಟ್ಮೆಂಟ್ ಮಾಡಿದ್ರೆ 1.25 ಕೆಜಿಯಷ್ಟು ಯೂರಿಯಾ ಗೊಬ್ಬರನ ಕಮ್ಮಿ ಮಾಡಬಹುದು. ಸೊ ನೀವು ಗೊಬ್ಬರ ಇದು ಹಚ್ಚಬೇಕಾದ್ರೆ ನೀವು ಅಗಿನ ಟ್ರೀಟ್ಮೆಂಟ್ ಮಾಡಿ ಹಚ್ಚೋದು ಒಳ್ಳೆಯದು. ಇನ್ನು ನಾಟಿ ಮಾಡಿದ ನಂತರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಈ ಮೂಲಕ ನಾವು ಒಳ್ಳೆಯ ಇಳುವರಿಯನ್ನು ಕೂಡ ನಿರೀಕ್ಷೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಈ ಮೆಣಸಿನ ಗಿಡದಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಯಾವ್ಯಾವ ಕಾಲದಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಒದಗಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಅದೀಗ ನಾ ಹೇಳ್ದಂಗೆ ನೀವು ಆಗಿನ ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಟ್ರೀಟ್ಮೆಂಟ್ ಎಲ್ಲ ಮಾಡಿರ್ತೀರಿ, ಮತ್ತೆ ಈ ಕಡೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಕೋತೀರಲ್ಲ, ಫೈನಲ್ ಲ್ಯಾಂಡ್ ಪ್ರಿಪ್ರೇಷನ್ ಏನ್ ಮಾಡ್ತೀರಾ ಅಂದ್ರೆ ಲ್ಯಾಂಡ್ ಎಲ್ಲ ಲೆವೆಲ್ ಮಾಡ್ಕೊಂಡು ಬೆಡ್ ಎಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ತಿಪ್ಪೆ ಗೊಬ್ಬರ ಹಾಕ್ಲೇಬೇಕು. ತಿಪ್ಪೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ, ಅದ 10 ಟನ್ ಒಂದ್ ಎಕರೆಗೆ ಬೇಕಾಗುತ್ತೆ ಮಿನಿಮಮ್. ಮತ್ತೆ 2 ಕೆಜಿ ಟ್ರೈಕೋಡರ್ಮ, ಇದು ಜೈವಿಕ ಗೊಬ್ಬರ, ಮತ್ತೆ ಮೆಟ್ರೈಸಿಯಂ 2 ಕೆಜಿ, ಮತ್ತೆ 100 ಕೆಜಿ ಬೇವಿನಿಂಡಿ. ಬೇವಿನಿಂಡಿ ಕಂಪಲ್ಸರಿ ನೀವು ಬಳಕೆ ಮಾಡಲೇಬೇಕು, ಯಾಕಂದ್ರೆ ನಮ್ಗೆ ರಸ ಇರೋ ಕೀಟ ಅದೆಲ್ಲ ಕಡಿಮೆ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂದ ನಾವು ಬೇವಿನಿಂಡಿ ಕೊಡಬೇಕಾಗುತ್ತೆ. 100 ಕೆಜಿ ಒಂದ್ ಎಕರೆಗೆ ಬೇಕು. ಮತ್ತೆ ನಿಮ್ಮಲ್ಲಿ ಅವಕಾಶ ಇತ್ತು ಅಂತ ಹೇಳಿದ್ರೆ ನೀವು ಎರೆಹುಳ ಗೊಬ್ಬರವನ್ನು ಕೂಡ 500 ಕೆಜಿ ಅಷ್ಟು ಅಂದ್ರೆ 5 ಕ್ವಿಂಟಲ್ ಅಷ್ಟು ಕೂಡ ನೀವು ಬಳಕೆ ಮಾಡಬಹುದು. ಇದು ಫೈನಲ್ ಲ್ಯಾಂಡ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ನೀವು ಮಣ್ಣಿಗೆ ಸೇರಿಸಬೇಕು. ಇದಾದ್ಮೇಲೆ ನೀವು ಮಡಿಗಳನ್ನ ಮಾಡ್ತೀರಾ. ಮಡಿ ಮಾಡ್ಬೇಕು ಅಂದ್ರೆ ಮೀನ್ಸ್ ಬೋದುಗಳನ್ನ, ಹರಿ ಬೋದು ಅಂತ ಏನ್ ಹೇಳ್ತೀವಿ, ಬೋದು 75 ಸೆಂಟಿಮೀಟರ್ ಅಂದ್ರೆ 2.5 ಫುಟ್ ಮಾಡ್ಕೋತಿರಲ್ಲ, ಅದೇ ಟೈಮಲ್ಲಿ ನೀವು ಬೇಸಲ್ ಡೋಸ್, ನಾ ಇವಾಗ ಏನ್ ಹೇಳಿದೆ 60 ಕೆಜಿ DAP, 100 ಕೆಜಿ ಯೂರಿಯಾ, ಮತ್ತೆ 50 ಕೆಜಿ MOP, ಇದನ್ನ 50% ಅಂತ ಹೇಳಿದ್ರೆ 30 ಕೆಜಿ DAP, 50 ಕೆಜಿ ಯೂರಿಯಾ, ಮತ್ತೆ 25 ಕೆಜಿ ಅಷ್ಟು MOP ನ ನೀವು ಬೇಸಲ್ ಡೋಸ್ ಅದ ಮಾಡ್ಕೋತಿರಲ್ಲ ಮಡಿನ, ಅವಾಗ ಹಾಕ್ಬೇಕು. ಹಾಕಿ ಗಿಡಗಳನ್ನ ಹಚ್ಚಬೇಕು. ಹಚ್ಚಿದ ತಕ್ಷಣ ನೀರು ಕೊಡಬೇಕು. ಸಂಜೆ ಟೈಮಲ್ಲಿ ಪ್ಲಾಂಟಿಂಗ್ ಮಾಡಬೇಕು. ಪ್ಲಾಂಟಿಂಗ್ ಮಾಡಿ ಒಂದು 15 ದಿನಗಳ ನಂತರ ನೀವು ಸಿಂಪರಣೆಗಳನ್ನ ಕೂಡ ತಗೋಬಹುದು, ಅಂದ್ರೆ ಫೋಲಿಯರ್ ಸ್ಪ್ರೇಗಳಂತ ಹೇಳ್ತೀವಿ, ಅದನ್ನ ಮಾಡಬಹುದು. ಮತ್ತೆ ಇದು ಉಳಿದಿದ್ದು 50% ಗೊಬ್ಬರ ಏನಿದೆ ಅದನ್ನ 6 ವಾರಗಳ ಅಂದ್ರೆ 1.5 ತಿಂಗಳ ನಂತರ ನೀವು ಮತ್ತೆ ಬಡ್ಡೆಗೆ ಹಾಕಿ ಮಣ್ಣನ್ನ ಏರಿಸ್ಬೇಕು. ಅಂದ್ರೆ ನಾವು ಅಂತರ ಬೇಸಾಯ ಮಾಡ್ತೀವಲ್ಲ, ಆವಾಗ ನೀವು ಹಾಕಿ ಅಂತರ ಬೇಸಾಯ ಮಾಡ್ಕೋಬಹುದು. ಫೋಲಿಯರ್ ಸ್ಪ್ರೇ ಏನ್ ಮಾಡಬಹುದು ಅಥವಾ ಇಳುವರಿ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡಬಹುದು ಅಂದ್ರೆ ಲಘು ಪೋಷಕಾಂಶಗಳು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾವಿವಾಗ ಏನ್ ಹೇಳಿದ್ರೆ ಅದು ಪ್ರಮುಖ ಗೊಬ್ಬರಗಳು, NPK ಹೇಳಿದಷ್ಟೇ. ಲಘು ಪೋಷಕಾಂಶಗಳೇನಿದಾವೆ, ಜಿಂಕ್, ಬೋರಾನ್, ಐರನ್, ಕ್ಯಾಲ್ಸಿಯಂ, ಫೆರಸ್, ಇವು ಏನಿರ್ತವೆ, ಇದು 16 ಪೋಷಕಾಂಶಗಳೇನಿದೆ, ಇದು ಕೂಡ ಟೋಟಲ್ 16 ಪೋಷಕಾಂಶಗಳು ಬೇಕು. ನಾವು 3 ಅಷ್ಟೇ ಕೊಟ್ಟಿರ್ತೇವೆ, ಇನ್ನು ರಿಮೈನಿಂಗ್ ಬಹಳ ಟ್ರೇಸ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ ನಮ್ಗೆ. ಅದನ್ನ ನಾವು ಸಿಂಪರಣೆ ಮುಖಾಂತರ ಕೊಟ್ರೆ ಇಳುವರಿ ಚೆನ್ನಾಗುತ್ತೆ ನಿಮ್ಗೆ. ಸೊ ಸಿಂಪರಣೆ ಯಾವಾಗ ಮಾಡ್ಬೇಕಂತ ಹೇಳಿದ್ರೆ, ನೀವು ನಾಟಿ ಮಾಡಿ 25-30 ದಿನಗಳಿಗೆ ಮೊದಲನೇ ಸಿಂಪರಣೆ ತಗೋಬೇಕು. ಲಘು ಪೋಷಕಾಂಶಗಳು ನಿಮ್ಗೆ ಮಾರ್ಕೆಟ್ ಅಲ್ಲೂ ಕೂಡ ಸಿಗುತ್ತೆ, ಮಲ್ಟಿಪ್ಲೆಕ್ಸ್ ಅಂತ ಸಿಗುತ್ತೆ ಅಥವಾ ಇಸಾಬಿಯನ್ ಅಂತ ಸಿಗುತ್ತೆ, ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ. ಬಟ್ ನಮ್ಮ IHR ಬೆಂಗಳೂರಿಂದ ಅರ್ಕ ತರಕಾರಿ ಸ್ಪೆಷಲ್ ಅಂತ ಹೇಳಿ ಅಭಿವೃದ್ಧಿ ಪಡಿಸಿದ್ದಾರೆ. ಇದು ಲಘು ಪೋಷಕಾಂಶಗಳ ಮಿಶ್ರಣ. ಇದನ್ನ ನೀವು 3 ಗ್ರಾಂ 1 ಲೀಟರ್ ಅಂದ್ರೆ 15 ಲೀಟರ್ಗೆ 45 ಗ್ರಾಮ್, ಮತ್ತೆ 1 ಶಾಂಪು, ಮತ್ತೆ 1 ಲಿಂಬೆಹಣ್ಣಿನ ರಸ, ಅದು ಚೆನ್ನಾಗಿ ಮಿಕ್ಸ್ ಆಗ್ಲಿಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಎಲೆಗಳ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಸಿಂಪರಣೆ ಮಾಡಿದ್ರೆ ನಿಮ್ಗೆ ಪೋಷಕಾಂಶಗಳ ಕೊರತೆನೂ ಆಗೋದಿಲ್ಲ, ಮತ್ತೆ ಕಾಯಿ ಡೊಂಕಾಗೋದಾಗಿರ್ಬೋದು, ಕಾಯಿ ಮೇಲೆ ಕಲೆ ಬರುವಂತದ್ದು, ಇದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬ್ಲೌಸಮೆಂಟ್ ರಾಟ್ ಅಂತ ಎಲ್ಲ ಹೇಳ್ತೀವಿ, ಹಾಗೆ ಕಾಯಿ ಒಡೆಯೋದು, ಇಂಥವೆಲ್ಲ ಯಾವುದೇ ಸಮಸ್ಯೆಗಳು ಬರೋದಿಲ್ಲ, ಹೂದ್ರು ಅಂತ ಸಮಸ್ಯೆಗಳು ಬರೋಲ್ಲ. ಇದನ್ನ ನೀವು 20 ದಿನಕ್ಕೊಂದ್ಸಲ 1-2 ಸಲ ಈ ಬೆಳೆ ಅವಧಿಯಲ್ಲಿ ನೀವು ಮಾಡಿದ್ರೆ ನಿಮ್ಮ ಬೆಳೆ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನ ನೀವು ಮಾಡಬಹುದು. ಹಾಗೆ ನಾವು ಪಂಚಗವ್ಯ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ನೀವು ಬಳಕೆ ಮಾಡಬಹುದು. ಪಂಚಗವ್ಯ ನೀವು ಸಸಿ ನಾಟಿ ಮಾಡ್ಬೇಕಾದ್ರೆ 20 ml 1 ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೇಕು, ಪ್ರತಿ ಗಿಡಕ್ಕೆ ಡ್ರೆಂಚಿಂಗ್ ಮಾಡ್ಬೇಕು. ಆಮೇಲೆ ಹೂ ಬರುವಂತ ಸಮಯದಲ್ಲಿ ಒಂದು ಕೂಡ ನೀವು ಪಂಚಗವ್ಯನ ಟ್ರೆಂಚಿಂಗ್ ಮಾಡಿದ್ರು ಕೂಡ ಇಳುವರಿ ಚೆನ್ನಾಗಿ ಬರ್ತದೆ. ಮತ್ತೆ ನಿಮ್ಗೆ ಕಾಯಿಯಲ್ಲಿ ಕಪ್ಪ ಅಂದ್ರೆ ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ ರೋಗ, ಅದಕ್ಕೆ ಇಲ್ಲಿ ರೈತರು ಕರಪ ರೋಗ ಅಂತ ಹೇಳ್ಬೋದು, ಕಾಯಿ ಮೇಲೆ ಕಪ್ಪಾಗುವಂಥದ್ದು. ಇದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ನಾಟಿ ಮಾಡಿ 45 ದಿನಕ್ಕೆ ಮತ್ತೆ 60 ದಿನಕ್ಕೆ ಸೂಡೋಮೋನಸ್ ನ ಸಿಂಪರಣೆ ಮಾಡ್ಬೇಕು. 5-10 ಗ್ರಾಮ್ 5 ಗ್ರಾಂ ಪರ್ ಲೀಟರ್ ನೀವು ಹಾಕಿ ಸಿಂಪರಣೆ ಮಾಡಿದ್ರೆ ಇದನ್ನ ನೀವು ಇನಿಷಿಯಲಲ್ಲೇ ಅವಾಯ್ಡ್ ಮಾಡಬಹುದು. ಹೀಗೆ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡುವ ಮೂಲಕ ನಾವು ಒಳ್ಳೆಯ ಮೆಣಸಿನಕಾಯಿಯ ಬೆಳೆಯನ್ನ ಮಾಡಬಹುದು. ಈ ಮೆಣಸಿನಕಾಯಿಯ ಬೆಳೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಅಂತರ ಬೆಳೆಗಳನ್ನ ಇದರೊಳಗೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವ? ಹೌದು, ಖಂಡಿತವಾಗ್ಲೂ ನೀವು ಅಂತರ ಬೆಳೆಗಳನ್ನ ಬೆಳ್ಕೋಬಹುದು. ಒಂದೇ ಬೆಳೆ ಬೆಳೆದ್ರೆ ನಮ್ಗೆ ಲಾಭ ಕಡಿಮೆ, ಮೋನೋಕ್ರಾಪಿಂಗ್ ಅಂತ ಹೇಳಿದ್ರೆ. ಸೊ ಮಲ್ಟಿಪಲ್ ಕ್ರಾಪಿಂಗ್ ಮಾಡೋದು ಯಾವಾಗ್ಲೂ ಬೆನಿಫಿಷಿಯಲ್. ರೈತರಿಗೆ ಒಂದ್ ಬೆಳೆ ಲಾಸ್ ಆಯ್ತಂದ್ರೆ ಇನ್ನೊಂದು ಬೆಳೆ ಕೈ ಹಿಡಿಯುತ್ತೆ. ಸೊ ನಾವೇನ್ ಮಾಡಬಹುದು ಅಂತ ಹೇಳಿ ಹತ್ತಿ ಬೆಳಿತಾರೆ, ಹತ್ತಿ ಬೆಳಿಬೇಕಾದ್ರೆ ಮೆಣಸಿನಕಾಯಿನ ಅದ್ರ ಜೊತೆಗೆ ಹಾಕೋಬಹುದು, ಅಥವಾ ಮೆಣಸಿನಕಾಯಿ ಹಾಕಿ ಅದನ್ನ ಸದರಿ ಬೆಳೆಯಾಗಿ ಬೆಳ್ಕೋಬಹುದು. ಸೊ ಉಳ್ಳಾಗಡ್ಡಿ, ಈರುಳ್ಳಿ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಹಾಕೋಬಹುದು ಅಂತರ ಬೆಳೆಯಾಗಿ. ಬೆಳ್ಳುಳ್ಳಿನ ಹಾಕೋಬಹುದು, ಕೊತ್ತಂಬರಿ ಬೆಳೆನ ಹಾಕೋಬಹುದು, ಇದು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮಿಶ್ರ ಬೆಳೆಯಾಗಿ ನೀವು ಶೇಂಗಾ ಅಥವಾ ನೆಲಗಡಲೆ ಅಂತ ಏನ್ ಹೇಳ್ತೀವಿ ಅದನ್ನ, ಸೋಯಾಬೇನ್, ಮತ್ತೆ ದ್ವಿದಳ ಧಾನ್ಯಗಳ ಬೆಳೆಗಳನ್ನ ನೀವು ಹಾಕೋಬಹುದು. ಇದನ್ನ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಗೆ ಅಡಿಷನಲ್ ಇನ್ಕಮ್ ಕೂಡ ಸಿಗ್ತದೆ. ಸೊ ಮಲ್ಟಿಪಲ್ ಕ್ರಾಪಿಂಗ್ ಇಸ್ ಆಲ್ವೇಸ್ ಬೆನಿಫಿಷಿಯಲ್. ಹಸಿರೆಲೆ ಗೊಬ್ಬರಗಳನ್ನ ಕೂಡ ನೀವು ಬಳಕೆ ಮಾಡಬಹುದು. ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಕೀಟಗಳ ಬಾಧೆ ಕೂಡ ಕಡಿಮೆ ಮಾಡಬಹುದು. ಹೀಗೆ ಅನೇಕ ಅಂತರ ಬೆಳೆಯನ್ನು ಕೂಡ ಈ ಒಂದು ಮೆಣಸಿನಕಾಯಿಯ ಬೆಳೆಯಲ್ಲಿ ಮಾಡಬಹುದು. ಈ ಮೆಣಸಿನಕಾಯಿಯ ಬೆಳೆಯನ್ನ ಬಾಧಿಸಲಿಕ್ಕೆ ಅನೇಕ ರೋಗ ಮತ್ತೆ ಕೀಟಗಳು ಕೂಡ ಇದ್ದಾವೆ. ಸಾಮಾನ್ಯವಾಗಿ ಮೆಣಸಿನ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗ ಮತ್ತೆ ಕೀಟಗಳು ಯಾವ್ಯಾವು, ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಸರ್, ಪ್ರಮುಖವಾಗಿ ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಸೊರಗ ರೋಗ ಬರುತ್ತೆ. ನಾ ಅದಕ್ಕೆ ನಿಮ್ಗೆ ಸಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ಅಗಿಗಳನ್ನ ನಾವು ಬೀಜೋಪಚಾರ ಮಾಡಿ ಅಥವಾ ಅಗಿ ಕೆಮಿಕಲ್ ಅಲ್ಲಿ ಅದ್ಬಿಟ್ಟು ಹಚ್ಚಬೇಕು ಅಂತ ಹೇಳಿದೆ. ಸೊ ನಾವು ಸೊರಗ ರೋಗನ ಸ್ಟಾರ್ಟಿಂಗ್ ಅಲ್ಲೇ ಅವಾಯ್ಡ್ ಮಾಡಬಹುದು. ಅದನ್ನ ಬಿಟ್ಟರೆ ನಿಮ್ಗೆ ಆಂಥ್ರಾಕ್ನೋಸ್ ಅಂತ ಹೇಳಿದೆ, ಕಾಯಿ ಮೇಲೆ ಕಜ್ಜಿ ಬರೋದು, ಅದಕ್ಕೆ ಕಾಂಟಾಫ್ ಅಂತ ಕೆಲವೊಂದು ಕೆಮಿಕಲ್ಸ್ ಇದೆ, ಹೆಕ್ಸಾಕೋನೋಸಲ್ಲ, ಅದು 1 gram 1 liter ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡಿದ್ರೆ ಆಂಥ್ರಾಕ್ನೋಸ್ ಸ್ವಲ್ಪ ಅವಾಯ್ಡ್ ಮಾಡಬಹುದು. ಇನ್ನು ಅಡ್ವಾನ್ಸ್ ಕೆಮಿಕಲ್ಸ್ ಕೂಡ ಇದೆ, ನೀವು ಸ್ಟೇಜ್ ವೈಸ್ ನಿಮ್ಮ KVK ಅಥವಾ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಭೇಟಿ ಮಾಡಿ ಕೂಡ ನೀವು ಸೊಲ್ಯೂಷನ್ ಪಡ್ಕೋಬಹುದು. ಅದನ್ನ ಬಿಟ್ಟರೆ ನಿಮ್ಗೆ ಮುಖ್ಯವಾಗಿ ಕಾಡಿಸೋದಂತ ಹೇಳಿದ್ರೆ ಎಲೆ ಮುರುಟು ರೋಗ. ಎಲೆ ಮುರುಟು ರೋಗ ಬರೋದು ರಸ ಹೀರೋ ಕೀಟಗಳ ಬಾಧೆಯಿಂದ, ಅದೊಂದು ವೈರಸ್, ಇದು ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಫಸ್ಟ್ ನಾವಿಲ್ಲಿ ಏನ್ ಮಾಡ್ಬೇಕು, ನಾವು ವೈರಸ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ರಸ ಹೀರೋ ಕೀಟಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಇದನ್ನ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ ಫಸ್ಟ್ ಬೀಜೋಪಚಾರನ ಹೇಳಿದೆ ನಿಮ್ಗೆ, ಹಾಗೆ ಅಗಿಗಳನ್ನ ಕೆಮಿಕಲ್ ಅದ್ಬಿಟ್ಟು ಹಚ್ಚೋದು ಒಂದು. ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ನೀವು ಹಚ್ಚಬೇಕಂತ ಏನ್ ಪ್ಲಾನ್ ಮಾಡ್ಕೊಂಡಿರ್ತಿರಲ್ಲ, ಲ್ಯಾಂಡ್ ಪ್ರಿಪರೇಷನ್ ಮಾಡಿದಿರಲ್ಲ, ಅದೇ ಟೈಮ್ ಅಲ್ಲಿ ಅಂದ್ರೆ ಇದು ಪ್ಲಾಂಟಿಂಗ್ ಮಾಡಕ್ಕೆ 1 week ಮುಂಚೆ ಸಜ್ಜೆ ಆಗಿರ್ಬೋದು ಅಥವಾ ಜೋಳ, ಹೈಟ್ ಬೆಳೆಯುವಂತ ಬೆಳೆಗಳನ್ನ ನೀವು ನಿಮ್ಮ ಹೊಲದ ಸುತ್ತ ಬೆಳೆಸಬೇಕು. ಒಂದು 2-4 lines ನೀವು ಚೆನ್ನಾಗಿ ಬೆಳೆಸಿದ್ರೆ ನಿಮ್ಗೆ ಹೊರಗಡೆಯಿಂದ ಕೀಟಗಳು ಒಳಗಡೆ ಎಂಟ್ರಿ ಆಗೋದಿಲ್ಲ, ರಸ ಇರೋ ಕೀಟಗಳು ಜಾಸ್ತಿ ಮೇಲೆ ಹಾರ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ಎಂಟ್ರಿ ಆಗೋದಿಲ್ಲ. ಸೊ ನೀವು ಆತರ ಅದನ್ನ ತಡೆ ಬೆಳೆಗಳಂತ ಹೇಳ್ತೀವಿ, ಅದನ್ನ ಬೆಳೆಸಬಹುದು. ಮತ್ತೆ ನಾವು ಮ್ಯಾರಿಗೋಲ್ಡ್ ಅಂತ ಚೆಂಡು ಹೂವು ಏನಿದೆ ಅದನ್ನ ಕೂಡ ಬೆಳಿಬಹುದು. ಅದನ್ನ ಬೆಳೆಯೋದ್ರಿಂದ ನಿಮ್ಗೆ ನೆಮಟೋಡ್ ಸಮಸ್ಯೆನ ಕಂಟ್ರೋಲ್ ಮಾಡಬಹುದು. ಹಾಗೆ ಕಾಯಿ ಕೊರಕ ಬಾಧೆ ಕೂಡ ಬರ್ತದೆ, ಅದನ್ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಅದಕ್ಕೆ ನಾವು ಇಮಾಮೆಕ್ಟಿನ್ ಬೆನ್ಸೋಯಿಟ್ ಅಂತ ಕೆಮಿಕಲ್ಸ್ ಇದೆ, ಅದನ್ನ ಸಿಂಪಡಣೆ ಮಾಡಬಹುದು. ಮತ್ತೆ ರಸ ಹೀರೋ ಕೀಟಗಳ ಬಾಧೆಗೆ ನಾವು ಅಂಟು ಬಲೆಗಳಂತ ಹೇಳ್ತೀವಿ. ನಿಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಸಿಗುತ್ತೆ, ಯೆಲ್ಲೋ ಅಂಡ್ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಅಂಟು ಬಲೆಗಳು ಹಾಕಿರ್ತಾರೆ ಕಲ್ಲಂಗಡಿ ಬೆಳೆಯಲ್ಲಿ, ಹೆಚ್ಚಾಗಿ ಬಳಸ್ತಾರೆ ರೈತರು. ಬಟ್ ಮೆಣಸಿನಕಾಯಿಯಲ್ಲಿ ಕೂಡ ಅದನ್ನ ಬಹಳ ಬಳಸಿದ್ರೆ ತುಂಬಾ ಒಳ್ಳೇದು. ನೀವು 20-30 ಪ್ರತಿ ಎಕರೆಗೆ ನೀವು ಜಾಸ್ತಿ ಹಾಕಿದ್ರು ಲಾಸ್ ಇಲ್ಲ ನಿಮ್ಗೆ, 25-30 ಅಂಟು ಬಲೆಗಳನ್ನ ನೀವು ಎಕರೆಗೆ ಹಾಕೋಬೇಕು. ಸೊ ಮಂತ್ಲಿ ಒಂಥರ ನೀವು ಕೂಡ ಚೇಂಜ್ ಮಾಡಬಹುದು. ನೀವೇ ಫೀಲ್ಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಹುಳುಗಳೆಲ್ಲ ಬಂದು ಅದಕ್ಕೆ ಅಂಟ್ಕೊಂಡಿರ್ತವ ರಸ ಹೀರೋ ಕೀಟಗಳು. ಸೊ ನೀವು ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಸಿಂಪರಣೆಗಳನ್ನ ಕಡಿಮೆ ಮಾಡಬಹುದು. ಮತ್ತೆ ಕೆಮಿಕಲ್ನ ವೀಕ್ಲಿ ಒಂದ್ಸಲ ಅಥವಾ 10 days ಒಂದ್ಸಲ ನೀವು ಕೀಟಗಳ ಬಾಧೆ ಅನುಗುಣವಾಗಿ ನೀವು ಸಿಂಪರಣೆ ಮಾಡಬೇಕಾಗುತ್ತೆ. 2 chemical ನಡುವೆ 1 ಬೇವಿನ ಎಣ್ಣೆ ಸಿಂಪರಣೆಯನ್ನ ಕೈಗೊಳ್ಬೇಕು. ಸೊ ಇದು ರೋಗ ನಿರೋಧಕ ಶಕ್ತಿ ಗಿಡದ ಜಾಸ್ತಿ ಮಾಡುತ್ತೆ. ಮತ್ತೆ ಮೆಟ್ರೈಸಮ್ ಇದೆ, ಬೆವೇರಿಯಾ ಬ್ಯಾಸಿಯಾನ ಅಂತ ಇದೆ, ಇವು ಕೂಡ ಜೈವಿಕ ಕೀಟನಾಶಕಗಳು. ಸೊ ಇವು ಕೂಡ ನಿಮ್ಗೆ ಥ್ರಿಪ್ಸ್ ಮತ್ತೆ ಸಕಿಂಗ್ ಪೆಸ್ಟ್ಗಳನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು 5-10 gram ನೀವು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಇದು ನಿಮ್ಗೆ ಬಾಗಲಕೋಟೆ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ ಅಥವಾ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ, ಇಲ್ಲ ಹಾಸನ್ ಕಾಲೇಜಲ್ಲಿ ಕೂಡ ನಿಮ್ಗೆ ಲಭ್ಯ ಇರುತ್ತೆ. ನೀವು ಅಲ್ಲಿಂದ ಅದನ್ನು ತಗೊಂಡು ಕೆಮಿಕಲ್ ನ ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದೇನಂದ್ರೆ, ರೈತರಲ್ಲಿ ಕೆಮಿಕಲ್ ಸಿಂಪರಣೆ ಮಾಡಿರ್ತಾರೆ ಅವತ್ತಿನ ದಿನ ಅಥವಾ ನೆಕ್ಸ್ಟ್ ಡೇನೆ ಕಟಾವ್ ಮಾಡ್ತಾರೆ, ಇಂಥ ತಪ್ಪುಗಳನ್ನ ಖಂಡಿತವಾಗ್ಲೂ ಮಾಡಬೇಡಿ. ನೀವು ಮಾಡದ್ದು ಒಂದು ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ ಇಲ್ಲಿ, ಮತ್ತೆ ಮಾಡಿದ್ದು ಗಿಡಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ನೀವು ಅವತ್ತು ನೆಕ್ಸ್ಟ್ ಡೇನೆ ಕಾಯಿ ಹರಿತೀರ, ನಿಮ್ಗೆ ಏನು ಕಂಟ್ರೋಲ್ ಆಗಿರೋದಿಲ್ಲ. ಫಸ್ಟ್ ಕಾಯಿ ಹರಿದು ಆ ನಂತರ ನೀವು ಸಿಂಪರಣೆ ಮಾಡಿದ್ರೆ ನೆಕ್ಸ್ಟ್ ಕಟಾವ್ಗೆ 1 hour ಟೈಮ್ ಇರುತ್ತೆ. ಸೊ ಆ ಕೆಮಿಕಲ್ ಕೆಲಸ ಮಾಡಿರುತ್ತೆ. ಮತ್ತೆ ಕೆಲವೊಂದು ಕೆಮಿಕಲ್ಸ್ ಅಲ್ಲಿ ನಾವು ಪ್ರೀ ಹಾರ್ವೆಸ್ಟ್ ಇಂಟರ್ವಲ್ಸ್ ಅಂತ ಇರುತ್ತೆ, ಅಂದ್ರೆ ನೀವು ಕಟಾವ್ ಮಾಡೋಕ್ಕಿಂತ ಮುಂಚೆ ಎಷ್ಟು ದಿನ ಮುಂಚಿತವಾಗಿ ಅದನ್ನ ಸಿಂಪರಣೆ ಮಾಡಬೇಕು ಅಂತ ಇರುತ್ತೆ. ಸೊ ಅದ್ರದ್ದು ರೆಸಿಡಿ ಹೋಗ್ಲಿಕ್ಕೆ ಅಂಥದನ್ನ ನೋಡಿ ಸ್ವಲ್ಪ ದಯವಿಟ್ಟು ಸಿಂಪರಣೆ ಮಾಡಿದ್ರೆ ಗ್ರಾಹಕರಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಪಾಪ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ನಾವು ಏನ್ ಸ್ಪ್ರೇ ಮಾಡಿರ್ತೀವಿ, ಯಾವಾಗ ಮಾಡಿರ್ತೀವಿ, ನೆನೆ ಮಾಡಿದ್ವಿ, ಇವತ್ತು ಮಾಡಿದೀವ ಅಂತ ಹೇಳಿ. ಸೊ ದಯವಿಟ್ಟು ರೈತರು ಅವರನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಸಿಂಪರಣೆಯನ್ನ ಕಟಾವಿನ 1 hour ಮುಂಚೆ ನಿಲ್ಲಿಸಿ, ಮತ್ತೆ ಆ ಟೈಮಲ್ಲಿ ನೀವು ಕಟಾವಿನ ಮುಂಚೆ ನೀವು ಟ್ರೈಕೋಡರ್ಮ ಇಂಥದನ್ನ ಬಳಕೆ ಮಾಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಇದರಲ್ಲಿ ಬರುವಂತದ್ದು ಮುಖ್ಯವಾಗಿ ರಸ ಇರೋ ಕೀಟ ಬಾಧನೆ. ಸೊ ಇದಕ್ಕೆ ಮುಂಜಾಗ್ರತವಾಗಲೇ ನಾವು ಕ್ರಮವನ್ನು ತಗೋಬೇಕು. ನಾವು ಖಂಡಿತವಾಗಿ ಇದನ್ನ ಕಂಟ್ರೋಲ್ ಮಾಡಬಹುದು, ಒಳ್ಳೆ ಬೆಳೆನು ಖಂಡಿತವಾಗಿ ತಗೋಬಹುದು. ಈ ಎಲ್ಲಾ ಸುಧಾರಿತ ಬೇಸಾಯದ ಕ್ರಮಗಳನ್ನ ಅನುಸರಣೆ ಮಾಡಿದ್ರೆ ನಾವು ಎಷ್ಟು ಇಳುವರಿಯನ್ನ ನಿರೀಕ್ಷೆಯನ್ನ ಮಾಡಬಹುದು ಮೆಣಸಿನಕಾಯಿನ ಬೆಳೆಯಲ್ಲಿ? ನಾವು ಎಕರೆಗೆ ಹಸಿಮೆಣಸಿನಕಾಯಿ ಅಂತ ಹೇಳಿದ್ರೆ 20-35 tons ಇಳುವರಿ, ಸರಾಸರಿ ಇಳುವರಿನ ಪಡ್ಕೋಬಹುದು. ಹಾಗೆ ಒಣಕಾಯಿ ಅಂತ ಹೇಳಿದ್ರೆ 1-1.5 tons ಸರಾಸರಿ ಇಳುವರಿ ಬರುತ್ತೆ. ಮತ್ತೆ ಇದು ಕೂಡ ನಿಮ್ಮ ಮೇಂಟೆನೆನ್ಸ್ ಮತ್ತೆ ತಳಿಯ ಮೇಲೆ ಸ್ವಲ್ಪ ವೇರಿಯೇಷನ್ ಖಂಡಿತ ಆಗುತ್ತೆ. ಮತ್ತೆ ನೀವು ಕಟಾವ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ, ಬೆಳೆ ನಿಮ್ದು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ, 60 days ಫಸ್ಟ್ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ, ನೀವು ಅಂತರಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು, ಇನ್ನು ಜಾಸ್ತಿ ನಂಬರ್ ಆಫ್ ಕಟ್ಟಿಂಗ್ ಜಾಸ್ತಿ ಬರಬೇಕಂತ ಹೇಳಿದ್ರೆ, ನೀವು ಯೂರಿಯಾ ಮತ್ತೆ ಪೊಟ್ಯಾಷಿಯಂ ನೈಟ್ರೇಟ್ ಏನಿದೆ ಅದನ್ನ ನೀವು 15 days ನೀವು ಸಿಂಪರಣೆ ಮಾಡಿದ್ರೆ ಕಾಯಿಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಇಳುವರಿ ಕೂಡ ನೀವು ಜಾಸ್ತಿ ಮಾಡ್ಕೋಬಹುದು. ನಾವು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಹಸಿಮೆಣಸಿನಕಾಯಿಗಾಗಿ ಬೆಳೀತಕ್ಕಂಥದ್ದು ಹೆಚ್ಚು ಲಾಭದಾಯಕವಾಗುತ್ತಾ ಅಥವಾ ಕೆಂಪು ಮೆಣಸಿನಕಾಯಿ ಬೆಳೆಯುವಂಥದ್ದು ಅಥವಾ ಮಾಡುವಂಥದ್ದು ಹೆಚ್ಚು ಲಾಭದಾಯಕವಾಗುತ್ತಾ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಹಸಿಮೆಣಸಿನಕಾಯಿ ಮತ್ತು ಕೆಂಪು ಮೆಣಸಿನಕಾಯಿ ಈಗ ಲಾಸ್ಟ್ ಇಯರ್ ರೇಟ್ ಕಡಿಮೆ ಆಗಿದೆ, ಅದಕ್ಕಿಂತ ಹಿಂದೆ ಬಹಳ ಜಾಸ್ತಿ ಇತ್ತು ರೇಟ್. ಸೊ ಎಲ್ಲ ರೈತರು ಏನ್ ಮಾಡಿದ್ರು, ಹೆಚ್ಚಾಗಿ ಕೆಂಪು ಮೆಣಸಿನಕಾಯಿನ ಬೆಳೆದ್ರು. ಹಸಿಮೆಣಸಿನಕಾಯಿಗೆ ನಾವು ವರ್ಷ ಪೂರ್ತಿ ಬಳಕೆ ಮಾಡ್ತೀವಿ. ನಿಮ್ಗೆ ರೇಟ್ ಇತ್ತು ಅಂದ್ರೆ ಹಸಿಕಾಯಿಗೆ ನೀವು ತಕ್ಷಣ ನೀವು ಕಟಾವ್ ಮಾಡಿ ಸೇಲ್ ಮಾಡೋದು ಉತ್ತಮ. ಇಲ್ಲ ನಂಗೆ ರೇಟ್ ಇಲ್ಲ ಅಂದ್ರೆ ನೀವು ಅದನ್ನ ಒಣಕಾಯಿ ಕೂಡ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಸ್ಪೈಸ್ ಬೋರ್ಡ್ ಅಂತ ಇದೆ ನಿಮ್ಗೆ ಹುಬ್ಳಿಯಲ್ಲಿ ಇದೆ ಅದು, ಅವರು ಅವಾಗವಾಗ ಕಾರ್ಯಾಗಾರಗಳನ್ನ ಮಾಡ್ತಾ ಮಾರ್ಕೆಟಿಂಗ್ ಫೆಸಿಲಿಟಿಗಳನ್ನ ಹೇಳ್ತಾ ಇರ್ತಾರೆ ಅವರು. ಮತ್ತೆ ಪ್ರೊಸೆಸಿಂಗ್ ಹೇಗ್ ಮಾಡ್ಬೇಕು, ಅದ್ರದ ವ್ಯಾಲ್ಯೂ ಅಡಿಷನ್, ಪೌಡರ್ ಆಗಿರ್ಬೋದು ಅಥವಾ ಓಲಿಯೋರಿಸನ್ ಆಗಿರ್ಬೋದು, ಸೀಡ್ ಫ್ಲೇಕ್ಸ್ ಅಂತ ಏನು ಹೇಳ್ತೀವಿ ಈಗೆಲ್ಲ, ಅದನ್ನೆಲ್ಲ ಹೇಗ್ ಮಾಡ್ಬೇಕು ಅಥವಾ ಎಲ್ಲಿ ನಿಮ್ಗೆ ಮಾರುಕಟ್ಟೆ ಆಗುತ್ತೆ, ಮತ್ತೆ ಕೆಮಿಕಲ್ ರೆಸಿಡ್ಯೂನ ಹೇಗ್ ಕಮ್ಮಿ ಮಾಡ್ಬೇಕು, ಇದ್ರ ಬಗ್ಗೆ ತರಬೇತಿಗಳನ್ನ ಕೊಡ್ತಿರ್ತಾರೆ. ಮತ್ತೆ ಸೋಲಾರ್ ಡ್ರೈಯರ್ ಬಗ್ಗೆ ಹೇಳ್ತಾರೆ. ಮತ್ತೆ ನಾವು ಒಣಕಾಯಿ ಏನಿದೆ ನಾವು ಹೊರಗಡೆ ಬಿಸಿಲಲ್ಲಿ ಒಣಗಿಸಿದ್ರೆ ಅಷ್ಟು ಗುಣಮಟ್ಟದಲ್ಲಿ ಬರೋದಿಲ್ಲ. ಸೋಲಾರ್ ಟನಲ್ ಡ್ರೈಯರ್ಸ್ ನ ಯೂಸ್ ಮಾಡಿದ್ರೆ ಗುಣಮಟ್ಟದ್ದು ಬರುತ್ತೆ, 25% ಕಡಿಮೆ ಮಾಡಬಹುದು ನಾವು. ಅಂದ್ರೆ ವೇಟಿಂಗ್ ಪೀರಿಯಡ್ 10-15 ದಿನ ಹೋಯ್ತಂದ್ರೆ ನೀವು ಇದರಲ್ಲಿ 8 ದಿನದಲ್ಲೇ ನೀವು ಬೆಳೆನ ತೆಗಿಬಹುದು ಒಣಗಿಸಿ. ಸೊ ಆತರ ಸೋಲಾರ್ ಟನಲ್ ಡ್ರೈಯರ್ಗೆ ನಿಮ್ಗೆ ಸಬ್ಸಿಡಿ ಕೂಡ ಕೊಡ್ತಾರೆ ಅವರು. ಸೊ ನೀವು ಅವ್ರನ್ನ ಭೇಟಿ ಆಗ್ಬಹುದು, ಅವ್ರನ್ನ ಮಾತಾಡಬಹುದು. ನಿಮ್ಗೆ ಅನೇಕ ಸೌಲಭ್ಯಗಳು ಕೂಡ ಇದೆ ಸರ್ಕಾರದಿಂದ, ನೀವು ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ನೀವು ಸ್ಪೈಸ್ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ತೋಟಗಾರಿಕೆ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಕೆವಿಕೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಕೆವಿಕೆಗಳಿಗೆ ಹೆಚ್ಚಾಗಿ ಹೋಗಿ, ನಿಮ್ಗೆ ರೀಸೆಂಟ್ ಇರುವಂತ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಏನೋ ಕೀಟ ರೋಗ ಸಮಸ್ಯೆ ಇತ್ತು, ನೀವೇ ಅಂಗಡಿಗೆ ಹೋಗಿ ಔಷಧಿ ತಗೊಳ್ಳೋ ಬದಲು ವಿಜ್ಞಾನಿಗಳನ್ನ ಭೇಟಿ ಮಾಡಿ ನೀವು ತಗೊಳ್ಳೋದ್ರು, ನೀವು 1,000 ರೂಪಾಯಿ ಖರ್ಚು ಮಾಡೋದು ನಿಮ್ಗೆ 200 ರೂಪಾಯಿ ಆಗುತ್ತೆ ಕೆಲಸ. ಸೊ ಅವ್ರು ಏನ್ ಮಾಡ್ತಾರೆ, ಔಷಧಿ ಅಂಗಡಿಯವರಿಗೆ ಅಷ್ಟು ಮಾಹಿತಿ ಇರೋದಿಲ್ಲ. ಅವ್ರ ಏನಂತಾರೆ, ಒಂದು ಕೀಟಕ್ಕೆ, ಒಂದು ರೋಗಕ್ಕೆ ಮತ್ತೆ ಒಂದು ಟಾನಿಕ್ ಕೊಟ್ಬಿಡ್ತಾರೆ. ಸೊ ಅದನ್ನ ನಾವು ರೆಡ್ಯೂಸ್ ಮಾಡಬಹುದು. ಯಾವ ರೋಗ ಯಾವ ಕೀಟ ಇದೆ ಅದಕ್ಕಷ್ಟೇ ಔಷಧಿ ತಗೋಬಹುದು. ಅದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ವಿಜ್ಞಾನಿಗಳನ್ನ ಭೇಟಿ ಆಗೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮೆಣಸಿನಕಾಯಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೆಣಸಿನಕಾಯಿ ಒಂದು ಉತ್ತಮ ಹಾಗೂ ಲಾಭದಾಯಕ ಬೆಳೆ. ನಾವು ಬೆಳೆಯೋ ರೀತಿಯಲ್ಲಿ ನಾವು ಅದನ್ನ ಲಾಭನ ಕಂಡ್ಕೋಬಹುದು. ಅತಿ ಹೆಚ್ಚು ಸಿಂಪಡಣೆ ಮಾಡಿದ್ರೆ ನಿಮ್ಗೆ ಉಳಿಯೋದಿಲ್ಲ ಲಾಭ, ಖಂಡಿತವಾಗ್ಲೂ ಉಳಿಯೋದಿಲ್ಲ. ನಾವು ಖರ್ಚು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಅಗಿಗಳ ಅಥವಾ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಅಥವಾ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅಳವಡಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ನಾವು ಖರ್ಚು ಕಡಿಮೆ ಮಾಡಬಹುದು, ಇಳುವರಿ ಕೂಡ ಹೆಚ್ಚಾಗಿ ಪಡ್ಕೋಬಹುದು. ಸರ್ಕಾರದ ಸೌಲಭ್ಯಗಳನ್ನ ದಯವಿಟ್ಟು ಬಳಕೆ ಮಾಡಿಕೊಳ್ಳಿ, ರೈತರಿಗೋಸ್ಕರನೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೆಣಸಿನಕಾಯಿಯ ಬೆಳೆಗೆ ಸಂಬಂಧಪಟ್ಟ ಹಾಗೆ, ಅದರ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ ಬಂದು 9731392506. ನೀವು ಯಾವಾಗ ಬೇಕಾದ್ರೂ ನನಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೋಬಹುದು, ಅಥವಾ ನೀವು ವಾಟ್ಸ್ಆಪ್ ಕೂಡ ಮಾಡಬಹುದು. ನಿಮ್ಮ ಸಮಸ್ಯೆ ಇದೆ ಅಂತ ಫೋಟೋಗಳನ್ನ ಕಳಿಸಿದ್ರು ಕೂಡ ನಾವು ಮಾಹಿತಿನ ಕೊಡ್ತೀವಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9731392506. ಒಳ್ಳೆದು MS ಹೀನಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಮೆಣಸಿನಕಾಯಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ MS ಹೀನಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಚಿಕ್ಕಮಗಳೂರು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘ, ಚಿಕ್ಕಮಗಳೂರು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. October 1 ಇಡೀ ವಿಶ್ವದಾದ್ಯಂತ ಅಂತಾರಾಷ್ಟೀಯ ಕಾಫಿ ದಿವಸವನ್ನ ಆಚರಣೆಯನ್ನ ಮಾಡಲಾಗ್ತಿದೆ. ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿರುವಂತಹ ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಂಘವು ಈ ಒಂದು ಅಂತಾರಾಷ್ಟೀಯ ಕಾಫಿ ದಿನಾಚರಣೆಯನ್ನ ಮಾಡ್ತಾ ಇದೆ. ಹೇಗೆ ಮಾಡ್ತಾ ಇದೆ, ಏನೆಲ್ಲ ವಿಶೇಷತೆ ಇದೆ ಅನ್ನುವಂಥದ್ದನ್ನ ತಿಳಿಸಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ಹಾಗೂ ಮೂಡಿಗೆರೆ ತಾಲೂಕು ಬೆಳೆಗಾರರ ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ಬಾಳೂರು ಅವರು. ಬಾಲಕೃಷ್ಣ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನ ಯಾವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀರಿ ಮತ್ತು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ? ನಾವು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನು October 1 ನಾವು ಆಚರಿಸ್ತಿದ್ದೀವಿ. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ ಮತ್ತು ಬಾಳೆಹೊನ್ನೂರಲ್ಲೂ ಮಾಡ್ತಾ ಇದ್ದೀವಿ. CRS ಕಾಫಿ ಸಂಶೋಧನಾ ಕೇಂದ್ರ ಅಲ್ಲಿಯೂ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅವತ್ತು ಪೂಜೆ ಇರೋದ್ರಿಂದ ಜಿಲ್ಲಾ ಹೆಡ್ ಕ್ವಾರ್ಟರ್ಗೆ ಶೃಂಗೇರಿ ಭಾಗದಿಂದ, ಕೊಪ್ಪ ಭಾಗದಿಂದ, NRPR ಭಾಗದಿಂದ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಡಿವೈಡ್ ಮಾಡಿಕೊಂಡು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳು ಕಳಸ ಮತ್ತು ಬಾಳೆಹೊನ್ನೂರು ಸಹ್ಯಾದ್ರಿ ಬೆಳೆಗಾರ ಸಂಘ, ಖಾಂಡ್ಯ ಬೆಳೆಗಾರ ಸಂಘ ಬಾಳೆಹೊನ್ನೂರಲ್ಲಿ ಆಚರಿಸ್ತಿದ್ದಾರೆ. ನಾವು ಹಾಗೇನೆ ಮೂಡಿಗೆರೆ ತಾಲೂಕು, ಗೋಣಿಬೀಡು, ಆಲ್ದೂರು, ಔತಿ, ಜಾಗ್ರ ಮತ್ತು ಚಿಕ್ಕಮಗಳೂರು ಕಸ್ಬಾ ಹೋಬಳಿ ಸೇರಿ ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ ಅಲ್ಲಿ ಆಚರಿಸ್ತಾ ಇದ್ದೀವಿ. 11ನೇ ಅಂತಾರಾಷ್ಟ್ರೀಯ ಕಾಫಿ ದಿವಸದ ಸಂದರ್ಭದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ? ನಾವು ಅವತ್ತು ಕಾಫಿ ವಿತ್ ವಾಕ್ ಅಂತ ಒಂದು ನಡಿಗೆ ಮಾಡುವಂತದ್ದು, ಅದು ತಾಲೂಕ್ ಆಫೀಸಿಂದ ಆಜಾದ್ ಪಾರ್ಕ್ ಅವರಿಗೂ ನಾವು ಕಾಫಿ ವಿತ್ ವಾಕ್, ಅದರಲ್ಲಿ ಎಲ್ಲರೂ ಸೇರ್ಬೇಕು, ವರ್ತಕರು, ಆಮೇಲೆ ಕಾಫಿ ಪ್ರಿಯರು, ರೋಸ್ಟರ್ಸ್, ಕಾಫಿ ಬೆಳೆಗಾರರು, ಕಾಫಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಕರೆ ಕೊಡ್ತಾ ಇದ್ದೀನಿ. ಜೊತೆಗೆ ಅಫಿಷಿಯಲ್ಸ್ ಬರಬೇಕು, ಅದರಲ್ಲಿ ನಮ್ಮಲ್ಲಿ DC ಅವರು ಬರ್ತಾರೆ, SP ಅವರು ಬರ್ತಾರೆ, ನಮ್ಮ ಎಲ್ಲ ಜನಪ್ರತಿನಿಧಿಗಳು, ತಮ್ಮಯ್ಯನವರು, ನಯನ ಮೋಟಮ್ಮ, ಪ್ರಾಣೇಶ್ ಅಣ್ಣ ಬರ್ತಾರೆ, ರಾಜೇಗೌಡರು ಬರ್ತಾರೆ, ಶ್ರೀನಿವಾಸ್ ಪೂಜಾರರು ಬರ್ತಾರೆ, MP ಅವರು ಬರ್ತಾರೆ, ಹಳಸೆ ಶಿವಣ್ಣ KGF ಅಧ್ಯಕ್ಷರು ಇರ್ತಾರೆ, ಮತ್ತೆ CT ರವಿ ಅವರು ಇರ್ತಾರೆ, ಆಮೇಲೆ ಕಾಫಿ ಬೋರ್ಡ್ ಚೇರ್ಮನ್ ದಿನೇಶ್ ಅವರು ಸಭಾ ಕಾರ್ಯಕ್ರಮದಲ್ಲಿ ಇದ್ದು, ಎಲ್ಲ ನಮ್ಮ ಮೂಡಿಗೆರೆ ಮಾಜಿ MLAಗಳು, ಮಾಜಿ ಮಿನಿಸ್ಟರ್ಸ್ಗಳಿದ್ದಾರೆ ಸಾಕಷ್ಟು ಜನ, ಅವ್ರನ್ನೆಲ್ಲ ಕರೆದಿದ್ದೀವಿ. ಜೊತೆಗೆ ಎಲ್ಲ ಕಾಫಿ ಪ್ರಿಯರನ್ನು ನಾನು ಸ್ವಾಗತ ಮಾಡ್ತಿದ್ದೀನಿ. ಇದರಲ್ಲಿ ಎಲ್ಲರೂ ಈ ನಮ್ಮ ಕಾಫಿ ವಿತ್ ವಾಕ್ ಏನು ನಮ್ಮ ನಡೆಗೆ ಇದೆ ಆ ನಡೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಆಕಾಶವಾಣಿ ಮುಖಾಂತರ ಎಲ್ಲರನ್ನು ಬರಮಾಡಿಕೊಳ್ಳಲಿಕ್ಕೆ ಸ್ವಾಗತಿಸ್ತೀನಿ. ಅಂತಿಮವಾಗಿ ಕಾಫಿ ಬೆಳೆಗಾರರಿಗೆ, ಕಾಫಿ ಉದ್ಯಮಿಗಳಿಗೆ ಮತ್ತು ಕಾಫಿ ಪ್ರಿಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭ? ಏನಂದ್ರೆ ಕಾಫಿ ಆಕ್ಚುಲಿ ನಮ್ಮ ದೇಶದಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ಬಾಬಾ ಬುಡನಗಿರಿಲಿ ಇದನ್ನ ಸಂತರು ತಂದು ಕಾಫಿನ ಇಂಟ್ರೊಡ್ಯೂಸ್ ಮಾಡಿದ್ವಿ ಇಂಡಿಯಾಕ್ಕೆ. ಅದು ನನಗೆ ಭಾರಿ ಖುಷಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಪ್ರಾರಂಭವಾಗಿರೋದು. ಜೊತೆಗೆ ಅದ್ರ ಮೇಲೆ ಬ್ರಿಟಿಷರು ಇದನ್ನ ತುಂಬಾ ಚೆನ್ನಾಗಿ ಕಾಫಿ ಬೆಳೆಸಿ ನಮಗೆ ಬೆಳೆಯೋದನ್ನ ಕಲಿಸ್ಕೊಟ್ರು. ನಾನು ಯಾಕಂದ್ರೆ ಅದನ್ನ ಹೇಳಲೇಬೇಕಾಗತ್ತೆ, ಅದನ್ನ ನಾವು ಇವತ್ತು ಕಂಪ್ಲೀಟ್ ನಾವು ಉದ್ಯಮವಾಗಿ ನಮ್ಮ ಜೀವ ಬದುಕಿಗಾಗಿ ಉದ್ಯಮನ ಇಟ್ಕೊಂಡಿದೀವಿ. ಹಾಗಾಗಿ ಇಡೀ ದೇಶದಲ್ಲಿ ನಮ್ಮ ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಜಾಸ್ತಿ ಕಾಫಿ ಬೆಳೆಯೋದು, ಜೊತೆಗೆ ಇಲ್ಲಿ ಬೆಳೆತಕ್ಕಂಥ ಕಾಫಿ ಅಂತಾರಾಷ್ಟ್ರಗಳಲ್ಲಿ ಎಲ್ಲೆಲ್ಲೂ ಕಾಫಿ ಕುಡಿತಾರೆ, ನಮ್ಮ ರಾಜ್ಯದಲ್ಲಿ ಬೆಳೆತಕ್ಕಂತ ಕಾಫಿನ, ಅದೊಂದು ತುಂಬಾ ಖುಷಿ. ಹಾಗಾಗಿ ಆ ದಿವಸ ನಮ್ಗೊಂದು ಹಬ್ಬವಾಗಿ ಆಚರಿಸ್ತಿರೋದ್ರಿಂದ ಎಲ್ಲರೂ ಬಂದು ಇದನ್ನ ನಮ್ಮ ಜೊತೆ ಆ ಸಂತೋಷ ಕೂಟದಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರ ಪರವಾಗಿ ಆಕಾಶವಾಣಿಯ ಮುಖಾಂತರವಾಗಿ ಎಲ್ಲರನ್ನು ಸ್ವಾಗತಿಸ್ತೀನಿ. ಅಕ್ಟೋಬರ್ 1ನೇ ತಾರೀಕು ಬಾಳೆಹೊನ್ನೂರಿನಲ್ಲಿ ಹಾಗೂ ಚಿಕ್ಕಮಗಳೂರು ನಗರದಲ್ಲಿ ಎರಡು ಕಡೆ ತಾವು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೀರಿ, ಎಲ್ರಿಗೂ ಕೂಡ ಮುಕ್ತವಾದಂತಹ ಆಹ್ವಾನವನ್ನು ಕೊಟ್ಟಿದ್ದೀರಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಚಿಕ್ಕಮಗಳೂರು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘ ಚಿಕ್ಕಮಗಳೂರು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ, ಈ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಗಳನ್ನ ರಕ್ಷಣೆಯನ್ನ ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನ ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನು ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನ ತಯಾರನ್ನ ಮಾಡಲಾಗುತ್ತೆ. ಬೇವಿನ ಬೀಜವನ್ನ ಹೊರಹಾಕಿ ತೈಲವನ್ನ ಹೊರತೆಗೆಯದೇ ಬೇವಿನ ಸಾರವನ್ನ ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%, ರಂಜಕ 1% ಮತ್ತು ಪೊಟ್ಯಾಶ್ 2% ಅನ್ನ ಹೊಂದಿರುತ್ತೆ. ಇದರಿಂದ ಪೋಷಕಾಂಶಗಳನ್ನ ಬೆಳೆಯ ಬೇರುಗಳು ಬಳಕೆಯನ್ನ ಮಾಡಿಕೊಳ್ಳುತ್ತವೆ. ನಿಂಬೋಲಿಯ ವಿವಿಧ ಘಟಕಗಳು ನೆಲಕ್ಕೆ ಹೋದ ನಂತರ ಬೇರುಗಳಿಂದ ಹೀರಲ್ಪಡುತ್ತವೆ.

ಅದರಲ್ಲಿ ಬೇವಿನ ಹಿಂಡಿಯನ್ನ ಹಾಕಿ ಮಣ್ಣಿನಿಂದ ಮುಚ್ಚಬೇಕು.